ಅಮ್ಮ ಆಗಲು ಸಾಧ್ಯವಾಗ್ತಾ ಇಲ್ಲವೇ? ಹಾಗಾದರೆ ಶ್ರೀ ಚೈತನ್ಯ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ ಸಾತಾರ ಇವರು ಬೆಳಗಾವಿಯಲ್ಲಿ ಆಯೋಜಿಸಿರುವ ಉಚಿತ ಸಂತಾನ ಸಮಸ್ಯೆ ಪರಿಹಾರ ಶಿಬಿರಕ್ಕೆ ತಪ್ಪದೇ ಹಾಜರಾಗಿ. ದಿನಾಂಕ ರವಿವಾರ March 2, 2025 ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ. ಸ್ಥಳ ದ ನೆಕ್ಸ್ಟ್ ಕ್ಲಿನಿಕ್ ಕ್ರಾಸ್ ರೋಡ್ ಓಜಂ ನಗರ್ ಬೆಳಗಾವಿ. ಸಂತಾನ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳಿಗೆ ಚೈತನ್ಯ ಮಾಲತ್ವ ಯೋಜನೆಯಡಿಯಲ್ಲಿ IVF ಚಿಕಿತ್ಸೆಗೆ ವಿಶೇಷ ರಿಯಾಯಿತಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಚೈತನ್ಯ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ ಸಾತಾರ 8484861900. ಮರೆಯಬೇಡಿ, March 2, 2025 ಬೆಳಗಾವಿ ಉಚಿತ ಸಂತಾನ ಸಮಸ್ಯೆ ಪರಿಹಾರ ಶಿಬಿರ ಶ್ರೀ ಚೈತನ್ಯ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್. ನಿಮ್ಮ ಪೋಷಕತ್ವದ ಕನಸುಗಳಿಗೆ ನಮ್ಮ ಬೆಂಬಲ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ, ಈಗ ಮಣಪ್ಪುರಂ ಗೋಲ್ಡ್ ಲೋನ್ ಒಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 ಅಥವಾ 15 ಡೇಸ್ ನಂತ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಬಿಜಾಪುರ ಜಿಲ್ಲೆಯ ಕೋಲ್ಹಾರ್ ತಾಲೂಕಿನ ರೋಣಿಹಾಳ್ ಗ್ರಾಮದ ಪ್ರಗತಿಪರ ರೈತರಾದ ಮಲ್ಲಪ್ಪ ಮುತ್ತಪ್ಪ ಬೀಳಗಿ ದೇಸಾಯಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆ ಪ್ರಗತಿಪರ ರೈತರಾಗಿರತಕ್ಕಂತಹ ರೋಣಿಹಾಳ್ ಗ್ರಾಮದ ಮಲ್ಲಪ್ಪ ಮುತ್ತಪ್ಪ ಬೀಳಗಿ ದೇಸಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬಿಜಾಪುರ ಜಿಲ್ಲೆಯ ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ಪ್ರಗತಿಪರ ರೈತರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಲ್ಲಪ್ಪ ಮುತ್ತಪ್ಪ ಬೀಳಗಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮಲ್ಲಪ್ಪರೇ, ತಾವು ಎಷ್ಟು ವರ್ಷದಿಂದ ಈ ಒಕ್ಕಲ್ತನವನ್ನ ಮಾಡ್ತಾ ಇದ್ದೀರಿ? 72-73 ಇಸ್ವಿಯಿಂದ ಸತತವಾಗಿ ನಮ್ಮ ಸ್ವಂತ ಹೊಲದಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೇವೆ. ಈಗ ಎಷ್ಟ್ರಿ ನಿಮ್ಗೆ ವಯಸ್ಸು? ನಮ್ಗೆ ವಯಸ್ಸಿಗೆ 71 ವಯಸ್ಸು. 71 ವರ್ಷ ಅಂತ ಹೇಳ್ತಿದ್ದೀರಾ, ತುಂಬಾ ಸಂತೋಷ. ಆರೋಗ್ಯತವಾಗಿ ಒಕ್ಕಲ್ತನದಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಂಡಿದ್ದೀರಿ, ಕೃಷಿಯನ್ನ ಸ್ವತಃ ಮಾಡ್ತಾ ಇರೋದ್ರಿಂದ ತಮ್ಮ ಆರೋಗ್ಯದ ಗುಟ್ಟು ಇದೇ ಆಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ, ತುಂಬಾ ಸಂತೋಷ. ತಮ್ದು ನೀರಾವರಿ ಜಮೀನ ಅಥವಾ ಒಣ ಬೇಸಾಯ? ನೀರಾವರಿ ಇಲ್ಲ, ನಾವು ನೀರಾವರಿ ಮಾಡಿ ಒಣ ಬೇಸಾಯ ಇಲ್ಲ. ನೀರಾವರಿ ಇದೆ, 50 ಎಕರೆ. 50 ಎಕರೆನು ನೀರಾವರಿನೇ ಮಾಡ್ತಾ ಇದ್ದೀರಿ. ಅಂದ್ರೆ ನೀರಾವರಿ ಜಮೀನಲ್ಲಿ ಏನೇನು ಬೆಳೆಗಳನ್ನು ಬೆಳೀತಾ ಇದ್ರಿ ತಾವು? ನಮ್ದಲ್ಲಿ ಫಸ್ಟ್ ಕ್ರಾಪ್ ಈರುಳ್ಳಿ ಇದೆ ಅಲ್ಲಿ ನಮ್ಮಲ್ಲಿ ಬೆಳೆದು ಹೆಚ್ಚು. ಆಮೇಲೆ ನಮ್ದು 10 ಎಕರೆ ದ್ರಾಕ್ಷಿ ಐತ್ರಿ. ಆಮೇಲೆ ಒಂದು 6-7 ಎಕರೆ ಸತತವಾಗಿ ವರ್ಷ ಕಬ್ಬು ಇರ್ತದ್ರಿ. 1 ಎಕರೆ ಎಲೆಬಳ್ಳಿ ಐತ್ರಿ. 1-2 ಎಕರೆ ಮಾವು ಮತ್ತು ಚಿಕ್ಕು ಅದಾವ್ರಿ. ದುಡ್ದೆಲ್ಲ ನಮ್ಗೆ ಬೇಕಾದಂಥ ಜೋಳ ಮತ್ತು ಗೋಧಿಗಳನ್ನು ನಮಗೆ ಬೇಕಾದಷ್ಟೇ ಬೆಳ್ಕೊಂತ ಇದ್ದೇವೆ. ತಾವು ಏನು ಓದಿದ್ರಿ? ನಾವು SSLC 71 ಮುಗಿಸಿದ್ದೇವ್ರಿ. 71 ಮುಗಿಸಿದ್ದೇವ್ರಿ. ಆನಂತರದಲ್ಲಿ? ಆನಂತರದಿಂದ ನಾವು ಈ ಬಂಗಾರ ಮನುಷ್ಯ ಪಿಕ್ಚರ್ ನೋಡ್ಕೊಂಡು ನೌಕರಿ ಇತ್ತು ನನಗೆ 71-72 ಇಸ್ವಿಯಲ್ಲಿ. ಯಾವ್ದ್ರಲ್ಲಿ ಕೆಲಸ ಮಾಡಿ? PWD ನಮ್ಗೆ ಡೈಲಿ ಬೇಸ್ ಮೇಲೆ ತಗೊಂಡಿದ್ರು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡೈಲಿ ಬೇಸಸ್ ಮೇಲೆ ತಗೊಂಡಿದ್ರು. ಆದ್ರೆ ನಮ್ಗೆ ಅದು ಅಚಾನಕ್ ಬಂಗಾರ ಮನುಷ್ಯ 72-73 ಬಂಗಾರ ಮನುಷ್ಯ ಪಿಕ್ಚರ್ ಬಂದ ನಂತರ ನಾವು ಒಕ್ಕಲ್ತನ ಮಾಡ್ಬೇಕಂತ ಬಿಟ್ಟು ಬಂದ್ ಬಿಟ್ಟೆ. ಓ, ಬಂಗಾರದ ಮನುಷ್ಯ ಚಲನಚಿತ್ರ ನೋಡಿ ತಾವು ಒಕ್ಕಲ್ತನ ಮಾಡ್ಬೇಕಂತ ಪ್ರೇರಣೆ ತಗೊಂಡ್ರು? ಬಹಳ ಸಂತೋಷ. ಇದು ಒಂದು ತರ ಜೀವನದಲ್ಲಿ ತಿರು ಅಂತ ಹೇಳ್ಬೋದು. ತಿರು ತಿರು ಸರ್. 73-74 ನಾವು ಒಕ್ಕಲ್ತನ ಮಾಡೋ ಹೊತ್ತಿನಲ್ಲಿ ಅದು ನಮ್ಮ ಮಲ್ಲಿಗ್ ಬ್ರಾಂಚ್ ಪೋಸ್ಟ್ ಆಫೀಸು ಹಳ್ಳಿಯಲ್ಲಿ ಅದು ಕನಸಲ್ಲಿ ಮಾಸ್ತರ್ ಅಂತ ಇರ್ತೈತ್ರಿ. ಅದು ಬ್ರಾಂಚ್ ಪೋಸ್ಟ್ ಆಫೀಸು. ಅದು ನಮ್ಮ ಅನ್ನಾರ್ ಇದ್ರು, ಅವರು ಹೆಡ್ ಮಾಸ್ತರ್. ಇಲ್ಲಪ್ಪ, ಇದನ್ನ ನೌಕರಿ ಏನು ಮಾಡಿದ್ರೆ ಒಳ್ಳೇದಾಕತಿ, ಯಾಕಂದ್ರೆ ಜನರಿಗೆ ಒಳ್ಳೇದಾಕತಿ. ನಾನು ಒಳ್ಳೆ ಸರ್, ನಾನು ಇದ್ದ ನೌಕರಿ ಬಿಟ್ಟು ಬಂದು ಒಕ್ಕಲ್ತನ ಮಾಡಕ್ಕೆ ಬಂದೀನಿ, ಮತ್ತೆ ನೌಕರಿ ಒಳ್ಳೆ ಆತಂದ್ರೆ ಕೇಳಿಲ್ಲ ಅವರು. ನಂಗೆ 75 ಇಸ್ವಿಗೆ ನನಗೆ ಅಪಾರ್ಟ್ಮೆಂಟ್ ಮಾಡಿಸಿದ್ರು. ಅದರಲ್ಲಿ ಅಂದ್ರೆ ಅಂಚೆ ಇಲಾಖೆ ಸೇವೆ ಸಲ್ಲಿಸಿದ್ದೆ ಅಲ್ಲಿ. ABPM ಅಂತ ಆಗಿ ನಾ 75 ಇಸ್ವಿಗೆ ನನಗೆ ಅವರು ಆರ್ಡರ್ ಕೊಟ್ಟರು. ಸುಮಾರು 42 ವರ್ಷ ಸೇವೆ ಮಾಡಿದ್ದೆ. ಬಹಳ ಸಂತೋಷ. ಈ ಸಾವಯವ ಕೃಷಿಯನ್ನ ತಾವು ಅಳವಡಿಸ್ಕೊಂಡಿದ್ದೀರಿ? ಹಾಂ, ಸಾವಯವ ಮಾಡಿಸ. ಎಷ್ಟು ಎಕರೆ ಸಾವಯವ ಮಾಡ್ತಾ ಇದ್ದೀರಾ 50 ಎಕರೆಯಲ್ಲಿ? 50 ಎಕರೆಯಲ್ಲಿ ಹೆಚ್ಚು ಕಡಿಮೆ ನಾವು ಯಾಕಂದ್ರೆ ಬೆಳೆಯನ್ನು ವೇರಿಯೇಷನ್ ಮಾಡ್ತೀವಿ. ಯಾಕಂದ್ರೆ 1 ವರ್ಷ ಕಬ್ಬ, 1 ವರ್ಷ ಜೋಳ, 1 ವರ್ಷ ಹಿಂಗಾಕುತ್ತೆ, ಒಂದು ಬದಲಾವಣೆ ಮಾಡ್ತೀವಿ ಪೀಕನ್ನು. ಆದ್ರೆ ಸಾವಯವ ಗೊಬ್ಬರ ನಮ್ಮ ದ್ರಾಕ್ಷಿಗೆ ಮಾತ್ರ ನಾವು ಸಾವಯವ ಗೊಬ್ಬರನ ಉಪಯೋಗಿಸ್ತೇವೆ, ತಿಪ್ಪಿ ಗೊಬ್ಬರನ ಮತ್ತು ಸ್ವಲ್ಪ ಸರ್ಕಾರಿ ಗೊಬ್ಬರಗಳನ್ನು ಉಪಯೋಗಿಸ್ತೇವೆ. ಎಷ್ಟು ಎಕರೆ ದ್ರಾಕ್ಷಿ ಹಾಕಿರಿ? 10 ಎಕರೆ ನಮ್ಮ ದ್ರಾಕ್ಷಿ ಇದೆ ರೀ. 10 ಎಕರೆ? ಹಾಂ. 10 ಎಕರೆ ದ್ರಾಕ್ಷಿ, ಅದು ಸಾವಯವ ಸಂಪೂರ್ಣ? ಸಾವಯವ ಸಂಪೂರ್ಣ ರೀ. ಅಂದ್ರೆ ಸಾವಯವ ಗೊಬ್ಬರ ಅಂದ್ರೆ ಏನೇನು ಹಾಕ್ತೀರಿ? ನಾವು ಇಲ್ಲಿ ನಮ್ಮದ ಸ್ವಂತ ನಮ್ದು ದನಗಳು ಅದಾವ್ರಿ, ಆಕಳು ಎತ್ತು ಅದಾವು, ಅದ್ರಲ್ಲಿ ಹೆಂಡಿ ಗೊಬ್ಬರ ಹಾಕಿ ಮತ್ತು ನಾವು ಆಕಳ ಮೂತ್ರ ನಾ ಪ್ರತಿಯೊಂದು ಟ್ರಿಪ್ನಲ್ಲಿ ಅದನ್ನ ಬಿಡುವಂತ ವ್ಯವಸ್ಥೆ ಮಾಡ್ತೀವಿ. ಜೀವಾಮೃತ ಮಾಡಿದ್ದೀವಿ. ನಾವು 15 ತಿಂಗಳೊಮ್ಮೆ ಬಿಡ್ತೇವೆ ರೀ. ಮತ್ತೆ ಬೇರೆ ಬೇಕಿಗೂ ಕಬ್ಬು ಮತ್ತು ಉಳ್ಳಾಗಡ್ಡಿಗೂ ನಾವು ಬಿಡುವಂತ ವ್ಯವಸ್ಥೆ ಮಾಡ್ತೇವೆ. ಜೀವಾಮೃತ ಜೀವಾಮೃತ ಯಾವ ತರ ತಯಾರು ಮಾಡ್ತಿರ್ತಾವ? ನಾವು ಅವರು ಒಂದು ಬೆಲ್ಲ ಮತ್ತು ಹಿತ್ತ ಹಾಕಿ ಮಾಡ್ತಾರೆ. ನಾವು ಹೆಂಗ್ ಮಾಡಂಗಿಲ್ಲ, ಡೈರೆಕ್ಟ್ ನಾವು ಮೂತ್ರ ಬಿಡ್ತೇವೆ. ಡೈರೆಕ್ಟ್ ಆಗಿ ದನದ್ದರೆ ಆಕಳು ಮೂತ್ರ ಪ್ಯೂರ್ ಇರ್ತದ್ರಿ. ಮತ್ತು ನಾವು ಒಮ್ಮೆ ಬೇಕಂದ್ರೆ ದಕ್ಷಿಗೂ ಅದನ್ನು ಸ್ಪ್ರೇ ಮಾಡ್ತೇವೆ. ಯಾಕಂದ್ರೆ ಕೀಟನಾಶಕ ಒಮ್ಮೆ ಯಾವ ಗೊಬ್ಬರ ಯಾವ ಎಣ್ಣೆ ಹೊಡೆದ್ರು ಸಾಯೋದಿಲ್ಲ, ಅದಕ್ಕೆ ಆಕಳ ಗೊಮ್ಮತ್ರಕ್ಕೆ ಹೋಗ್ತಾವ್ರಿ. ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ದ್ರಾಕ್ಷಿಯನ್ನು ತಾವು ಬೆಳೀತಾ ಇದ್ದಾರೆ. ಇನ್ನು 40 ಎಕರೆ ಜಮೀನಿನಲ್ಲಿ ತಾವು ಇನ್ನು ಉಳಿದ ಕಬ್ಬ ಅದರಲ್ಲಿ ರಾಸಾಯನಿಕ ಗೊಬ್ಬರ ಜೊತೆಗೆ ಸಾವಯವ ಎರಡು ಮಿಕ್ಸ್ ಮಾಡ್ತೇವೆ ಮೇಡಮ್. ಅಲ್ಲಿ ಏನೇನು ಬೆಳೆದಿರಿ? ಅಲ್ಲಿ ಈಗ ನಾವು 7-8 ಎಕರೆ ಕಬ್ಬು ಇತ್ತರಿ. ಅದು ಕಬ್ಬು ಅದು ನಮ್ಮ ಇಳುವರಿ 1 ಎಕರೆಗೆ 60-70 ಟನ್ ಕಬ್ಬು ಇಳುವರಿ ಬೆಳಿತೀವಿ ವರ್ಷ. ಮತ್ತು ವರ್ಷ ನಾವು 10-15 ಎಕರೆ ಈರುಳ್ಳಿ ಹಚ್ತೀವಿ ರೀ. ಈರುಳ್ಳಿಯಲ್ಲಿ ನಾವು ವರ್ಷ 1,000-1,200 ಟನ್ ಈರುಳ್ಳಿ ಬೆಳಿತೀವಿ ರೀ. ಮತ್ತು ಇನ್ನು ಉಳಿದ ಪೀಕ್ ಅನ್ನೋದು ನಮ್ಮ ಮನೆ ಪಡ್ತಕ್ಕ ಜೋಳ ಗೋಧಿ ಎಲ್ಲ ನಮ್ಗೆ ಬೇಕಾಗಷ್ಟು ನಮ್ಮ ಒಂದು 10 ಚೀಲ 10 ಚೀಲ ಜೋಳ 10 ಚೀಲ ಗೋಧಿ ಬೆಳಿತೇವೆ ರೀ. ಒಂದು ಇನ್ನು 2 ಎಕರೆದಾಗ ಏನು ಚಿಕ್ಕ ಮಾವು ಅದಾವಲ್ಲ ರೀ, ಅವೆಲ್ಲ ಬಂದು ನಮ್ಮಂದು ಎಲ್ಲ ಗೆಸ್ಟಿಗೆ ಕೊಡೋ ಒಂದು ವ್ಯವಸ್ಥೆ ಇಟ್ಟೆವು. ನಾವು ಯಾರು ಸೇಲಿಂಗ್ ಮಾಡೋಂಗಿಲ್ಲ. ಇದು ಸೇಲಪ್ ಒಂದಂದರೆ ಕಬ್ಬು ಮತ್ತು ದ್ರಾಕ್ಷಿ ಉಳ್ಳಿಗಡ್ಡಿ. ನಿಮ್ಮ ಉಳಿದ 40 ಎಕರೆಯಲ್ಲಿ ಈರುಳ್ಳಿ ಜೋಳ ಗೋಧಿ ಕಬ್ಬು ಶೇಂಗಾ ಕಬ್ಬು ತರಕಾರಿ ಎಲ್ಲ ಬೆಳೆ ಮಾವು ಚಿಕ್ಕು ಇತರ ಇತರೆ ಬೆಳೆಗಳನ್ನು ಬೆಳ್ಕೊತ ಬಂದಿದ್ದೀವಿ. ಈಗ ನೀವು ದ್ರಾಕ್ಷಿಯನ್ನು ಬೆಳಿತೀನಿ ಅಂತ ಹೇಳಿದ್ರಿ, ಎಷ್ಟು ಟನ್ ಬೆಳಿತೀರಿ ವರ್ಷಕ್ಕೆ? ನಾವು ಪರ್ ಎಕರ್ 3-4 ಟನ್ ಐತ್ರಿ. ನಮ್ಮದು 10 ಎಕರೆಯಿಂದ 40-43 ಟನ್ ನಾವು ವರ್ಷ ಬೆಳಿತೀವಿ ರೀ. 40 ಟನ್ ಆಗೈತೆ ಹೋದ್ಸಲ. ಯಾವ ತಳಿ ದ್ರಾಕ್ಷಿಯನ್ನು ಬಳಸ್ತೀವಿ? ಥಾಮ್ಸನ್ ಸೀಡ್ಲೆಸ್ ರೀ ಅದು. ಥಾಮ್ಸನ್ ಸೀಡ್ಲೆಸ್ ಮತ್ತು ನಾವು ಈಗ ಮಾರ್ಕೆಟಿಂಗ್ ಮಾಡೋ ಸಂಬಂಧ ಅರ್ಕೆ ಅಂತ ಹಚ್ಚೇವ್ ರೀ. ಹೊಸದಾಗಿ ಈಗ 2 ವರ್ಷ ಆಗ್ತದೆ ಅದು ಮಾರ್ಕೆಟಿಂಗ್ ಆಕೈತಿ. ಮತ್ತು ಮನೆಗೂ 2 ಆಗ್ತಾವ್ರಿ. ಮತ್ತು ಒಣ ದ್ರಾಕ್ಷಿ ಮಾಡಿ ಮಾರ್ಕೆಟಿಂಗ್ ಮಾಡ್ತೀವಿ? ಒಣ ಮಾರ್ಕೆಟಿಂಗ್ ಮಾಡಿ ಕೇಸಿ ಕೋಲ್ಡ್ ಸ್ಟೋರೇಜ್ನಾಗ ಮಾರ್ಕೆಟಿಂಗ್ ಮಾಡ್ತೇವೆ ರೀ, APMC ಒಳಗೆ. ಯಾವುದು ಒಳ್ಳೇದು ಅಂತೀರಿ? ನಮ್ಮ ಒಣ ದ್ರಾಕ್ಷಿ ಮಾರೋ ಚಲೋನೋ ಅಥವಾ ಹಸಿ ದ್ರಾಕ್ಷಿ? ಅಂದ್ರೆ ನಾವು ನಿಮ್ಗೆ ಒಕ್ಕಲ್ತನದಲ್ಲಿ ಏನೈತಪ್ಪ ಅಂತಂದ್ರೆ ರೀ, ಜಗತ್ತಿನಾಗ ದೇಶದಾಗ ಎಲ್ಲರೂ ರೈತರ ದೇಶದ ಒಂದು ಬೆನ್ನೆಲುಬು ಅಂತ ಹೇಳ್ತಾರೆ. ಕರೆ ಆ ರೈತರ ಬೆನ್ನೆಲುಬನ್ನ ಎಲ್ಲರೂ ತೆಗೆದ್ಬಿಟ್ಟಾರೆ. ಯಾಕಂದ್ರೆ ನಾವು ಈಗೇನೇ ಪೀಕ್ ಬೆಳಿತೇವಲ್ರಿ, ಬಂದಾಗ ನಮ್ಮ ಮಾರ್ಕೆಟ್ಗೆ ಇರಂಗಲ್ಲ, ಎಲ್ಲ ಮಾಲು ಖಾಲಿ ಆಗಿರ್ತೈತಿ, ಮಾರ್ಕೆಟಿಂಗ್ ಆಕತ್ತಿ. ರೈತರಿಗೆ ಸಿಗೋದಂತ ಎಲ್ಲ ಜೀರೋ ಆಗೈತೆ. ಯಾಕಂದ್ರೆ ನಾವು ಮಾಡಿದ್ದೆಲ್ಲ ಕೂಲಿಗೆ ಲೇಬರ್ಗೆ ಆಗೈತೆ ರೀ. ಮತ್ತು ನೀವು ಬೆಳೆದಂಥ ಬೆಳೆಯನ್ನು ಹೆಂಗೆ ಇದು ಮಾಡ್ತೀವಿ? ನಾವು ಈಗ ಅದನ್ನು ಕಬ್ಬು ಅಂತರೂ ಬಂದು ಇಲ್ಲಿ ಕಟಿಂಗ್ ಮಾಡಿ ತೊಗೊಂಡೋಗ್ತಾರೆ ರೀ. ಮಾರ್ಕೆಟಿಂಗ್ ಕಳಿಸ್ತೇವೆ ರೀ, ಕಬ್ಬು ಫ್ಯಾಕ್ಟ್ರಿ ತೊಗೊಂಡೋಗ್ತಾರೆ. ಈರುಳ್ಳಿ ಇಲ್ಲೇ ನಮ್ಮಲ್ಲಿ ಲೋಕಲ್ನೇ ನಾವು ಬಂದು ವ್ಯಾಪಾರ ಮಾಡ್ತಾರೆ ರೀ. ಬಟ್ ನಾವು ಇಲ್ಲಿಕ್ಕಂದ್ರೆ ಬೆಂಗಳೂರು ಕಳಿಸ್ತೀವಿ. ಕೊಯಿಮತ್ತೂರು APMC ಅದಲ್ಲ, ನೀವು ಯಾಕೆ ಅಲ್ಲಿ ಕಳಿಸ್ತೀವಿ? APMC ಬೆಂಗಳೂರು ಕಳಿಸ್ತೀನಿ ಅಲ್ರಿ, ಕಳಿಸ್ತೀವಿ ಬೆಂಗಳೂರು ಕಳಿಸ್ತೀವಿ, ಕೊಯಿಮತ್ತೂರು ಹೋಗುತ್ತೀರಿ. ಯಾಕಂದ್ರೆ ಕೋಲ್ಡ್ ಸ್ಟೋರೇಜ್ ಇರುತ್ತಲ್ಲಿ, ನೀವು ಬೆಳೆಯನ್ನ ಇಟ್ಟು ರೇಟ್ ಬಂದಾಗ ನೀವು ಮಾರ್ಬೋದು. ಇಲ್ಲ, ಈರುಳ್ಳಿ ಕೋಲ್ಡ್ ಸ್ಟೋರೇಜ್ನ ಇಡಲಿಕ್ಕೆ ಯಾರೂ ಮಾಡಿಲ್ಲ ರೀ, ಅಲ್ಲಿ ಆ ವ್ಯವಸ್ಥೆ ಮಾಡಿಲ್ಲ. ನಾವು ಒಣ ದ್ರಾಕ್ಷಿ ಇಡಕ್ಕೆ ಮಾಡಿದ್ದಾರೆ ಅಲ್ಲಿ. ಅದನ್ನು ಒಣ ದ್ರಾಕ್ಷಿ ನಾವು ಯಾಕಂದ್ರೆ ದ್ರಾಕ್ಷಿ ಈಗ 50-60 ರೂಪಾಯಿ ಕೊಟ್ರೆ ಅದು ಲಾಭ ಐತೆ ಸರ. ಮತ್ತು ಈಗ ನಮ್ಗೆ ಅಷ್ಟು ರೇಟ್ ನಮ್ಗೆ ಇವತ್ತಿನ ತನಕ ಸಿಗ್ತಾ ಇಲ್ಲ. ನಾನು 78 ರಂಗ ದ್ರಾಕ್ಷಿ ಹೆಚ್ಚೀನಿ, ಹೊಳ್ಳಿ ಇವತ್ತಿನ ತನಕನು ಏನು ಅದು 35-40 ರೂಪಾಯಿ ಐತೆ ರೀ. ಆದ್ರೆ ಇವೆಲ್ಲ ಆಳುಗಳು ಲೇಬರ್ ಆಗ ನಾವು 2 ರೂಪಾಯಿ ಕೊಡ್ತಿದ್ದೆ, ಈಗ 500 ರೂಪಾಯಿ ಕೊಡ್ತೀನಿ ಹೆಣ್ಮಕ್ಳಿಗೆ ರೀ. ಗಂಡ್ಮಕ್ಳಿಗೆ 1,000 ರೂಪಾಯಿ ಆಗೈತೆ ರೀ. ಅವಾಗ 2 ರೂಪಾಯಿ ಗಂಡ್ಮಕ್ಳಿಗೆ 1 ರೂಪಾಯಿ ಹೆಣ್ಮಕ್ಳಿಗೆ ಇತ್ತು ಪಗಾರ. ಆದರೆ ರೇಟ್ ಎಲ್ಲ ವೇರಿಯೇಷನ್ ಹಾಕೋತ ಹೋಗ್ಯಾವು. ಆದ್ರೆ ನಮ್ಮ ರೈತರು ಬೇಕ ವೇರಿಯೇಷನ್ ಆಗಿಲ್ಲ, ಆದಾಯ ಕಡಿಮೆ ಆಗತೈತಿ. ಯಾಕೆ ನಿನ್ನಪ್ಪ ನಾವೆಲ್ಲ ಮನೆಯಾಗ 20-25 ಜನ ಇದೆ, ಸ್ವಂತ ದುಡಿತೀವಿ. ಆದರೆ ಯಾರು ಸ್ವಂತ ಮಾಡ್ತಾರಲ್ಲ ಅವ್ರಿಗೆ ಲಾಭ ಐತೆ ರೀ ಒಕ್ಕಲ್ತನದಲ್ಲಿ. ಮತ್ತೆ ಇನ್ನೇನಪ್ಪ ಅಂತಂದ್ರೆ ನಾವು ಒಣ ದ್ರಾಕ್ಷಿಯನ್ನು ಹಚ್ಚಿರ್ತೇವಲ್ಲ ರೀ, ನಮ್ಗೆ ಯಾವ ಬೇಕಾಗಬಹುದು ಅಲ್ಲಿ APMC ಗಿಟ್ಟ ಆನ್ಲೈನ್ದಾಗೂ ಮಾರ್ತಾರೆ. ಒಕ್ಕಲ್ತನಕ್ಕೆ ಯಾರ್ಯಾರು ಕೈ ಜೋಡಿಸ್ತಾರೆ ತಮಗೆ ಮನೆಯಲ್ಲಿ? ನಮ್ಮ ಮನೆಗೆ ಎಲ್ಲ ನಮ್ಮ ಮಕ್ಕಳು ನಾವು ಯಾರನ್ನೂ ನೌಕರಿ ಕಳಿಸಿಲ್ಲ ರೀ. ನಮ್ಮ ಇಬ್ರು ಜಾಯಿಂಟ್ ಬ್ರದರ್ಸ್ ಇದ್ದೀವಿ, ಅವ್ರು ನಮಗೆ 3 ಮಂದಿ ಗಂಡು ಮಕ್ಕಳು, ಅವ್ರಿಗಿಬ್ರು ಗಂಡು ಮಕ್ಕಳು, ಅವರು ಇಬ್ಬರು ಒಕ್ಕಲ್ತನ ಮಾಡ್ಕೊಚ್ಚಿದ್ವಿ. ಅವ್ರು ಮತ್ತೆ ಒಂದು ಸ್ವಲ್ಪ ಉದ್ಯೋಗ ಮತ್ತೆ ಒಂದು ಬಟ್ಟೆ ಅಂಗಡಿ ತೆಗೆದ ಕೊಲ್ಲಾರದಾಗ ರೀ, ಹೋಲ್ಸೇಲ್ನಾಗ ರೀ. ಅದು ಚೆನ್ನಾಗಿದೆ, ಅವ್ರು ಅಲ್ಲಿಬ್ರು ಹೋಗ್ತಾರೆ. ಇನ್ನು 3 ಮಂದಿ ಅಂತ ನಮ್ಮ ಬೇಸಾಯ ಮಾಡ್ತಾರೆ. ಅಂದ್ರೆ ಸಂಪೂರ್ಣ ಕುಟುಂಬನೇ ಒಕ್ಕಲ್ತನ ಮೀಸಲಾಯ್ತು ರೀ. ತುಂಬಾ ಸಂತೋಷ. ಉಳ್ಳಾಗಡ್ಡಿ ತಾವು ಬೆಳಿತೀನಿ ಅಂತ ಹೇಳಿದ್ರಿ, ಎಷ್ಟು ಟನ್ ಬೆಳಿತೀರಿ? ನಾವು 1 ಎಕರೆಗೆ 100 ಅಂದ್ರೆ ನಾವು 10-15 ಟನ್ ಬೆಳಿತೀವಿ ರೀ. 1 ಎಕರೆಗೆ 10-15 ಟನ್ ಅಂದ್ರೆ 1,000 ಟನ್ ಬರ್ತೈತಿ? ಬರ್ತೈತಿ ರೀ. ಎಷ್ಟು ಲಾಭ ಬರುತ್ತೆ ಇದಕ್ಕೆ? ಅದು ಈ ರೇಟ್ ಹೆಚ್ಚಿಗೆ ಆದ್ರೆ ಒಂದು ಸ್ವಲ್ಪ ನಮ್ಮ ಮಾರ್ಕೆಟ್ ವೇರಿಯೇಷನ್ ಆದಾಗ ಲಾಭ ಇದ್ರಲ್ಲೇ ಹೋಲ್ಸೇಲ್ ಲಾಭ ಆಗಿದೆ. ಯಾಕಂದ್ರೆ 3,000 ರೂಪಾಯಿ ಕೊಟ್ಟಿರ ರೇಟ ಚೆನ್ನಾಗಿ ಆಗಿದೆ. ಯಾಕೆ ಹತ್ತರ ಲಾಡಿ 11,000 ಟನ್ ಬೆಳೆದಿದ್ದೇವೆ ರೀ, ಚಲೋ ಅಲ್ಲ ಆದಾಯ. ಅದು ಉಳ್ಳಾಗಡ್ಡೆಯಲ್ಲಿ ಯಾವ ತಳಿಯನ್ನು ಯೂಸ್ ಮಾಡ್ತೀವಿ? ನಾವು ಪುನಃ ಪ್ರೊಸೆಸಿಂಗ್ ಅಂತ ಮಾಡ್ತೀವಿ ರೀ. ಅಂದ್ರೆ ಗಡ್ಡಿ ದಪ್ಪ ಬರ್ತದೆ, ಗಡ್ಡಿ ದಪ್ಪ ಕೊಳತೆ ಆಗತ್ತದ್ರಿ, ಕಲರ್ ಬರ್ತದೆ ಕೆಂಪ ಕೆಂಪದ. ಮತ್ತೆ ಈ ಕಬ್ಬನ್ ಬೆಳಿತೀನಂದ್ರಿ, ಎಷ್ಟು ಎಕರೆ ಕಬ್ಬು ಹಾಕಿರಿ? ಕಬ್ಬು ನಮ್ಮ ವರ್ಷ 8-9 ಎಕರೆ ಇರ್ತದ್ರಿ ಅವರೇಜ್. ನಮ್ಗೆ ಅವು ಅಕ್ರಾಯಣಿ ಅಂತ ಒಂದು ಐತ್ರಿ, ಮತ್ತೆ ಇವು ಬೇರೆ ಬೇರೆ ತಳಿಗಳನ್ನ ಹಚ್ತಾರ್ರಿ. ನಾವು ಕಮ್ಮಿ ಅಂದ್ರೆ 61-70 ಟನ್ ಈ ಸಲ ಒಂದೇ ನಮ್ಮ ಹೋಸಲ ನೀರು ಇಲ್ಲ ಸಂಬಂಧ ಒಂದೇ ಕ್ರೆಟ್ ಇದ್ದೇವೆ ರೀ, 1 ಎಕರೆಗೆ 100 ಟನ್ ಬೆಳೆದ. ಅದ್ರ ನಾವು ಅದಕ್ಕೆ ತಿಪ್ಪಿ ಗೊಬ್ಬರ ಹಾಕಿ ಆಕಳ ಮೂತ್ರ ಬಿಟ್ಕೇಸ್ರಿ. ಅಂದ್ರೆ ಹೋಸಲ್ ನಮ್ಮಲ್ಲೇ ಪಡ್ಲಿ ಅಂದ್ರೆ ನೀವು ಲಿಫ್ಟ್ ಎರ್ಗೇಷನ್ ಇತ್ತಲ್ರಿ, ಹೋಸಲ್ ನೀರು ಬಿಡಂಗಿಲ್ಲ ಅಂದ್ರೆ ಕಾವಲಿಗೆ ಬಿಡಂಗಿಲ್ಲ ಅಂದ್ರೆ ಎಲ್ಲ ಕಬ್ಬು ತೆಗೆದು 1 ಎಕರೆ ಹಚ್ಚಿದೇವ್ರಿ, 1 ಎಕರೆಗೆ 100 ಟನ್ ಆಗಿದ್ರಿ. ಈ ಸಲ 61-70 ಟನ್ ಆಗ್ಯಾವ್ರಿ. ಯಾಕಂದ್ರೆ ಕಬ್ಬು ಸ್ವಲ್ಪ ಜಾಸ್ತಿ ಇದ್ದಾಗ ಹಾಕೋದು. ಅಂದ್ರೆ ನೀವು ಒಕ್ಕಲ್ತನ ಈ ಮನೆಯಲ್ಲಿ ಎತ್ತುಗಳನ್ನ ಸಾಕೊಂಡು ಎತ್ತುಗಳನ್ನ ಬಳಸಿ ಒಕ್ಕಲ್ತನ ಮಾಡಿ? ಇಲ್ಲ, ಎತ್ತುಗಳನ್ನ ಅದಾವ್ರಿ ನಮ್ಗೆ. ಯಾಕಂದ್ರೆ ಇವು ಕುಂಟಿ ಹೊಡ್ಲಕ್ಕ ಟ್ಯಾಕ್ಟರ್ ನಡೆಯಂಗಲ್ಲ ರೀ. ಯಾಕಂದ್ರೆ ಹಿರಿಯರು ಮಲ್ಲಕ್ಕೆ ಹಿಂದಿಕ್ಕಿನ ಹಿರಿಯರು ರೀ. ಹೆಬ್ಬದ್ನಲ್ಲಿ ಎತ್ತುಗಳು ಹೋದ್ರೆ ನಾಟಿ ಮಾಡಕ್ ಬರಂಗಲ್ಲತ್ತಿದ್ರಿ. ಅಂತ ಹೊತ್ತು ನಾವು ಈಗ ಎಲ್ಲ ಟ್ರ್ಯಾಕ್ಟರ್ ಓಡಾಡಿಸ್ತೇವೆ ನಾವು ಅವ್ರಿಗೆ. ಅಂದ್ರೆ ಎತ್ಕೊಳಿದ್ರೆ ಎಷ್ಟು ಅದು ಫಲವತ್ತಾದ ಜಮೀನು ಉಳಿತೈತ್ರಿ. ಎತ್ಕೊಳ್ಳೋದವ್ರಿ ಆಕಳ ಎಮ್ಮೆ ಎಲ್ಲ ಅದಾವ. ನಮ್ಮ ಮನೆ ಪಡ್ತಿಗೆಲ್ಲ ಹೈನ ನಮ್ಮ ಮನೆಯಾಗ ಬರ್ಕೋದವ್ರಿ, ಇಲ್ಲಿ ಹೊರಗೆ ಹೋಗಂಗಿಲ್ಲ, ಹೊರಗೆ ಕೊಡೋದಲ್ಲ. ಹೈನುಗಾರಿಕೆ ಮಾಡ್ತೀರಿ? ಹೈನುಗಾರಿಕೆ ಅದ್ರ ಮನೆಯಾಗ ಹತ್ತಾರಿ, ಹೊರಗೆ ಮಾರೋದಲ್ಲ. ಮನೆ ಬಳಕೆಗಾಗಿ ಮನೆ ಬಳಕೆ. ಹ್ಞೂ ರೀ, ಡೈಲಿ ನಮ್ಗೆ ಗೆಸ್ಟ್ಗಳನ್ನು ಭಾಳ ಬರ್ತಾರ್ರಿ. ದಿವಸ ಯಾರು ಇಲ್ಲ ಅಂದ್ರೆ ಒಂದು 4-5 ಮಂದಿ ಗೆಸ್ಟ್ ಇರ್ತಾರೆ ನಮಗೆ, ಬೀಗರಾಗಲಿ ಹೊರಗಿನವರಾಗಲಿ. ಈ ಕಬ್ಬನ್ನ ತಾವು ಸಸಿ ಮಾಡಿ ಹಸ್ತಿರೋ ಅಥವಾ? ಇಲ್ಲ, ನಾವು ಕಬ್ಬನಗಳನ್ನ 1 ಫೂಟ್ ಕಟ್ ಮಾಡ್ಕೇಸಿ ನಾವು ಕಾಲಲ್ಲಿ ತುಳುಕೇಸಿ ಹಸ್ತು ನೀರಲ್ಲಿ ಕಾಲಲ್ಲಿ ತುಳ್ಕೊತ ಹೋಗಿ ಒಂದೊಂದು ಹೆಜ್ಜಿಗೆ ಒಂದೊಂದು ಗಣಕಿ ಕಾಲಲ್ಲಿ ತುಳಿದು ಅದನ್ನ ಆಮೇಲೆ ನಾಟಿ ಆಗತ್ತೆ. ಮುಂದೆ 10-15 ದಿನ ನಂತರ ನಾಟಿ ಆಗ್ತದೆ. ಬೇಸಾಯ ಮಾಡ್ತೀರ? ಬೇಸಾಯ ಮಾಡ್ತೀವ್ರಿ. ಮತ್ತೆ ಎಲೆಬಳ್ಳಿನೂ ತಾವು ಮಾಡ್ತಾರಂತೆ? ಎಲೆಬಳ್ಳಿ ಐತ್ರಿ, ಅದನ್ನ ನಾವು ಅಂದ್ರೆ ಎಲೆಬಳ್ಳಿಗೆ ಹಚ್ಚಿರ್ತೇವಲ್ರಿ, ಅದನ್ನ ಮಾಡ್ಲಿಕ್ಕೆ ಕೊಟ್ಟಿರ್ತೇವೆ. ಅದು ಮಾಡಿದ್ರೂ ಪಾರ ಹೆಚ್ಚ ಒಂದು ಚೆಲ್ಲಾಗಿ ಎಣ್ಣೆ ಇತ್ತಂದ್ರೆ 2-3 ಲಕ್ಷ ನಮ್ಮ ಆದಾಯ ಬರ್ತದ್ರಿ. ಅಂದ್ರೆ 1 ಎಕರೆಗೆ ಸುಮಾರು 2-3 ಲಕ್ಷ ರೂಪಾಯಿ ಆದಾಯ ಆದಾಯ. ತಾವು ಅಂಬಾಡಿಯಲ್ಲಿ ಬೆಳಿತೀರೋ ಅಥವಾ ಕರಿಯಲ್ಲಿ ಬೆಳಿತೀರಿ? ನಾವು ಅಂಬಾಡಿ ಬಿಳಿಯಲ್ಲಿ ಬೆಳಿತಾರೆ. ಮಾರ್ಕೆಟಿಗಿದ ಮಾರ್ಕೆಟಿಗೆ ಅದು ಚಲೋ ಅಂತ ನಮ್ಗಳು ಬೆಳಿತಾರೆ, ಅದನ್ನ ಒಯ್ತಾರೆ. ಅದನ್ನ ಗುತ್ತಿಗೆ ಕೊಟ್ಟಿರ್ತೇವೆ ಕಟ್ ಮಾಡಕ್ಕೆ ರೀ. ಅವರು ತೊಂದು ಹೋಗ್ತಾರೆ, ನಾನು ಕಟ್ ಮಾಡ್ಕೊಳ್ಳಂಗಿಲ್ಲ. ಎಷ್ಟು ಕೊಡ್ತಾರೆ ಅವರು? ಅದು 1 ಎಕರೆಗೆ 2-3 ಲಕ್ಷ ರೂಪಾಯಿ ಪೂರ್ತಿ ಏನು ಬಂದಿರುತ್ತೆ ಆ ಬೆಳೆನ ಪೂರ್ತಿ ಅವ್ರಿಗೆ. ಮತ್ತೆ ಈ ಚಿಕ್ಕು ಮಾವು? ಚಿಕ್ಕು ಮಾವು 2 ಎಕರೆ ಐತ್ರಿ. ಆದ್ರೆ ನಮ್ಮ ಬಂದೆಲ್ಲ ಗೆಸ್ಟ್ಗಳು ನಮಗೆ ಕೊಡ್ಲಿಕ್ಕೆ ನಮ್ಗೆ ಸಾಲಂಗಲ್ಲ. ಅವು ಒಟ್ಟೆ ಮಾರೋದಲ್ಲ, ಇಲ್ಲಿ ಗೆಸ್ಟ್ಗಳಿಗೆ ಮಾತ್ರ ಮಾರ್ಕೆಟಿಗೆ ಅದನ್ನೇನು ಲಾಭ ಮಾಡ್ಕೊಂಡು ಇಲ್ಲಿ ಇಲ್ಲಿ ಯಾರಿಗೆ ಕೊಡೋದಲ್ಲ ರೀ. ಈಗ ದಿವಸ ನಮ್ಗೆ 20 ಲೇಬರ್ ಇರ್ತಾರೆ ಹೆಣ್ಮಕ್ಳು ರೀ. ಡೈಲಿ ನಮ್ಮ ಹೊಲದಾಗ 20 ಮಂದಿ ಹೆಣ್ಮಕ್ಳು ಇರ್ತಾರೆ. ಚಿಕ್ಕು ಮಾವು 2 ಎಕರೆ ಹಾಕಿರಿ? 2 ಎಕರೆ ಐತ್ರಿ, ಜಾಯಿಂಟ್ ಐತ್ರಿ. ಏನು ಬಿಟ್ಟಿವಿ ಅಂದ್ರೆ 1 ಚಿಕ್ಕು 1 ಮಾವು. ಅಂದ್ರೆ ಮನೆ ಬಳಕೆಗೆ? ಮನೆ ಬಳಕೆಗಾರಿ. ದಾನ ಧರ್ಮ? ನಾವು ಪ್ರತಿ ವರ್ಷ ಇಲ್ಲಿ ಪುಟ್ರಾಜ ಗವಾಯಿ ಮಠಕ್ಕೆ ಶ್ರವಣದಲ್ಲಿ ಒಂದಿನ ಪ್ರಸಾದ ಮಾಡಿ ಅನ್ನಪ್ರಸಾದ ಗದಗಿನ ಪುಟ್ರಾಜ ಪುಣ್ಯಾಶ್ರಮಕ್ಕೆ ಒಂದಿನ ಅನ್ನಪ್ರಸಾದ ಮಾಡಿಸ್ತೀವಿ. ಆಮೇಲೆ ನಮ್ಮಲ್ಲಿ ಊರಾಗ ಮಹಾನವಮಿ ನವರಾತ್ರಿ ದಿವಸ ದೀಪ ಹಾಕ್ತೀವ್ರಿ. ಅವತ್ತು 100-600 ಮಂದಿಗೆ ಪ್ರಸಾದ ರೋಣಿಯಾಳ ಗ್ರಾಮದಲ್ಲ ರೀ. ಹಿಂಗಾಗಿ ನಾವು ಯಾವುದು ಬೆಳೆದ ಕಾಳುಗಳನ್ನ ಯಾವ ಮರದಲ್ಲ ರೀ, ನಮ್ಮ ಮನೆಗೆ ಸಾಲಂಗಿಲ್ಲ. ಮತ್ತೆ ಹಂಗ ನಮ್ಮ ದನಗಳಿಗೆ ಗೊಂಜಾಳ ಹಾಕಿದಂಗೆ ಹಾಕಿಬಿಡ್ತೇವೆ ಅವಕ್ಕೆಲ್ಲ ತಿನ್ಲಿಕ್ಕೆ ರೀ. ಅವಾಗ ನುಚ್ಚಬೇಕಲ್ಲ, ನಮ್ಮ ಬರೇ ಇದ್ರ ಮ್ಯಾಗ ನಡೆಯಂಗಿಲ್ಲ. ದನಗಳು ಬಾಳದವ್ರಿ, 2 ಎತ್ತುಗಳು, ಹೋರಿಗಳು, ಆಕಳ, ಎಮ್ಮೆ ಅದಾವು. ಮತ್ತು ಅವಕ್ಕೂ ಡೈಲಿ ಏನಿಲ್ಲ ಅಂದ್ರೂ ದಿವಸ 4-5 ಕಿಲೋ ಹೋಗ್ತದೆ ರೀ. ಗೊಂಜಾಳ ನುಚ್ಚ ಜೋಳ ನುಚ್ಚ ಹಾಕ್ತೇವೆ ಹೋಗ್ಕೋ ರೀ. ಮಲಪರೆ, ಈ ಕಬ್ಬು ಮತ್ತೆ ಈರುಳ್ಳಿ ಇವೆಲ್ಲ ಒಂದೇ ಬೆಳೆಯಲ್ಲ ವರ್ಷದಲ್ಲಿ? ಒಂದೇ ಬೆಳೆ ಉಳ್ಳಾಗಡ್ಡಿನೂ ಒಂದೇ ಬೆಳೆನ ರೀ, ಕಬ್ಬನು ಒಂದೇ ಬೆಳೆ, ದ್ರಾಕ್ಷಿ ಒಂದೇ ಬೆಳೆ ರೀ, ಎಲ್ಲವೂ ಒಂದೇ ಬೆಳೆ ಒಂದೇ ಬೆಳೆ. ಆಮೇಲೆ ನಾವು ಕಬ್ಬು ತಗೊಂಡು ಮತ್ತೆ ಗೊಂಜಾಳ ಹಾಕ್ತೇವಲ್ಲ ರೀ, ಗೊಂಜಾಳ ಅದು 1 ಎಕರೆಗೆ 30-40 ಕ್ವಿಂಟಲ್ ಬರ್ತದೆ. ಮತ್ತೆ ತರಕಾರಿನ ಬೆಳಿತೀರಿ? ತರಕಾರಿ ಮನೆ ಪೂರ್ತಕ್ಕೆ ನಾವು ಬೆಳ್ಕೋದೇವೆ, ಮಾರಾಕ ಹೋಗಲ್ಲ ಅದನ್ನ ರೀ. ಅದನ್ನು ಮಾರಂಗಿಲ್ಲ? ಇಲ್ಲ ರೀ, ನಮ್ಗೆ ಎಷ್ಟು ಬೇಕಾದ ತರಕಾರಿ ಬೆಳ್ಕೋದೇವೆ ಮನೆಯಾಗ ರೀ. ಅಂದ್ರೆ ನೀವು 50 ಎಕರೆ ಜಮೀನಲ್ಲಿ ಮೊದಲೇ ಬೋರ್ವೆಲ್ ಹಾಕ್ಸಿದ್ರು ಅಥವಾ ಅನಂತರದಲ್ಲಿ ಇದು ಮಾಡಿದ್ರು? ನಮ್ಮದು ಆ್ಯಕ್ಚುಲಿ ಮೊದಲು ನಮ್ಮದು 14 ಎಕರೆ ಜಮೀನ್ ರೀ. ಅದು ನಾವು ಬಂಗಾರ ಮನುಷ್ಯ ಪಿಚರ್ ನೋಡ್ಕೊಂಡು ಬಂದ ನಂತರ ರೀ, ನಾವು ಬಾಯಿ ಕಡಿದ್ವಿ, ನೀರು ಬೀಳಿಲ್ಲ ರೀ. ಆಮೇಲೆ ನಾನೇ ಸ್ವಂತ ಮದ್ರಾಸ್ಗೆ ಹೋಗಿಸಿ ತಮಿಳ್ನಾಡಿಗೆ ಹೋಗಿ ಗಾಡಿ ತಂದಿನಿ, ಬೋರಿನ ಗಾಡಿ ರೀ. ತಂದು ಬೋರ್ ಹಾಕ್ಸಿದ್ದೀವಿ ರೀ, ಅಲ್ಲಿ ನೀರು ಆಗಲಿಲ್ಲ. 10-12 ಬೋರ್ ಹಾಕ್ಸಿದ್ದೀವಿ ರೀ, ಬಟ್ ನೀರು ಆಗಲಿಲ್ಲ. ಏನಪ್ಪ ನಮ್ಮ ಮನೆ ಬರತ್ತೆ ಕಡೆಗೆ ಲಾಸ್ಟ್ಗೆ ಒಂದು ಇನ್ಸ್ ಬಿತ್ತಿರ ನೀರು, ಒಂದು ನಿಂತಿನಲ್ಲೇ ದ್ರಾಕ್ಷಿ ಹಚ್ಚಾಕ ಬರ್ತದೆ ತಿಳ್ಕೊಂಡು 70 ಗಂಟೆಗೆ ನಾನು ದ್ರಾಕ್ಷಿ ಹಚ್ಚಿದ್ದೀನಿ ರೀ. ಫಸ್ಟ್ 14 ಎಕರೆದಾಗ್ರಿ. ಮುಂದೆ ಅದು ಹೊಲ ನಮ್ಮೂರಿಂದ 10 ಕಿಲೋಮೀಟರ್ ದೂರ ಇತ್ತು. ಅದು ಅದೇನೋ ನಮ್ಗೆ ಊರಲ್ಲೇ ಒಂದು ಸ್ವಲ್ಪ ಪಾಲಿಟಿಕ್ಸ್ ಬಂದು ಜಗಳಾಗನ ಅದನ್ನು ಕನಾಕಲ್ಲಿ ಬರ್ತಲ್ಲ ನಮ್ಗೆ ರೀ, 2003-2004. ಇವ್ರು ನಾವು ಆನಂತರ ಈ ನಮ್ಗೆ ಪುಟ್ಟರಾಜ ಗವಾಯಿ ಮಠದಿಂದ ಮಲ್ಲಿಕಾರ್ಜುನ ಅವರು ನೀರಾವರಿ ಸಚಿವರು ಅಂತ ಪ್ರಸಿದ್ಧ ಆಗಿದ್ದಾರಲ್ರಿ, ಕರ್ಕೊಂಡೋಗಿ ಅದು ತೋರಿಸಿದೆವು. ಅವರಿಲ್ಲ ನೀ ಏನು ಬೋರ್ ಹಾಕಬೇಡ, ಏನೂ ಹಾಕಬೇಡ್ರಿ, ಇನ್ನೆರಡು 3 ವರ್ಷಕ್ಕೆ ನಿಮಗೆ ಲಿಫ್ಟ್ ಎರಿಗೇಷನ್ ಆಗಿ ನಿಮ್ಗೆ ನೀರು ಹಾಕೈತೆ ಅಂದ್ಕ ನಾವು ಬೋರ್ ಹಾಕಲಿಲ್ಲ ರೀ. ಅದ 1.5 ಇಂಚಿನ ಮ್ಯಾಗ ದ್ರಾಕ್ಷಿಯಲ್ಲಿ 2 ಎಕರೆ ಇತ್ತು ಅಲ್ಲಿ. ಆ ಜಮೀನು ಆಮೇಲೆ 2000 ಎಸ್ವಿಗೆ ಅದನ್ನ ಜಮೀನು ಕೊಟ್ಟು ಇಲ್ಲಿ 30 ಎಕರೆ ಮತ್ತು ಆಮೇಲೆ 10 ಎಕರೆ 8 ಎಕರೆ ಇವತ್ತನ್ನೆಲ್ಲ ಮತ್ತೆ ತೊಗೊಂಡಿವಿ ಲ್ಯಾಂಡ್ ತೊಗೊಂಡೆಲ್ಲ ನೀರಾವರಿ ಮಾಡಿದೇವ್ರಿ. ಅದು ನೀರಾವರಿ ಅದರಲ್ಲಿ ನಮ್ಮಲ್ಲಿ ಒಂದು ಎಲ್ಲರೂ ಕಠಿಣವಾಗಿ ಮಾಡ್ತಾರೆ ನೀರಿನ ಇದು ಹೊಂಡಾರಿ. ನಾವು ಹೊಂಡೆನ ಮ್ಯಾಗ ನೆಂತಲ್ಲಿ ಕಟ್ಸೀನಿ 60 ಫುಟ್ ಆಗಲೈತಿ ನಮ್ಮ ರೌಂಡ 30 ಫುಟ್ ರೌಂಡ್ ಇದ್ರಿ 12 ಫುಟ್ ಹೈಟ್ ಐತಿ ರೀ. ನಮ್ಮ ಬಾಯಿಂದ ಬರೋ ಮತ್ತೆ ಬೋರ್ ನೀರು ಬಂದೆಲ್ಲ ಅಲ್ಲೇ ಸ್ಟಾಕ್ ಹಾಕೋರಿ. ಕೃಷಿ ಹೊಂಡ ಸ್ವಂತ ಕಟ್ಸೋರು. ಮತ್ತೆ ಸರ್ಕಾರದ ಸೌಲಭ್ಯ ತಗೊಂಡು ಕೃಷಿ ಹೊಂಡ ಮಾಡಿ ಕೃಷಿ ಹೊಂಡ ಅವರು ಭೂಮಿಯಲ್ಲಿ ಮಾಡ್ತಾರ್ರಿ. ಮ್ಯಾಗ ಅಂತಲೇ ಕೊಡೋದಿಲ್ಲ. ನಾವು ಓರೇ ಟ್ಯಾಂಕ್ ಮಾಡ್ಕೊಂಡವ್ರು ನೆಲ ಭೂಮಿ ಮ್ಯಾಗ ರೀ ಭೂಮಿ ಮೇಲೆ ಅವ್ರು ಭೂಮಿ ಒಳಗೆ ಕೊಡ್ತಾರ್ರಿ. ಮತ್ತೆ ಭೂಮಿ ಒಳಗೆ ಮಾಡ್ಕೊಂಡ್ರೆ ಮತ್ತೆ ನಮ್ಮ ಕರೆಂಟ್ ಸಹ ಮತ್ತೆ ಬೇಕಲ್ಲ ರೀ. ಇದು ನಮ್ಮ ಕರೆಂಟ್ ಬೇಕಾಗಿಲ್ಲ ರೀ. ಹೆಚ್ಚು ಕಡಿಮೆ ನಮ್ಮದು 40 ಎಕರೆ ನೀರು ಈ ಟ್ಯಾಕಿಂದ ನೀರು ಉಂತೈತಿ. ಕರೆಂಟ್ ಬೇಡ ಏನು ಬೇಡ ತಾನ ಬಿಟ್ಟು ಬಿಟ್ಟರೆ ಹೋಗ್ಬಿಡ್ತೀರಿ. ಎಕ್ಸ್ಟೆಪ್ಟ್ ದ್ರಾಕ್ಷಿ ಮಾತ್ರ ಡ್ರಿಪ್ ಗಟ್ಟ ನೀರು ಮುಚ್ಚಲು ಮಾಡ್ತೀವ್ರಿ. ಉದಕ್ಕಿಲ್ಲ ನೀರು ತಾನೇ ಹೋಗುತ್ತೆ ರೀ. ವರ್ಷ ಪೂರ್ತಿ ನೀರು ಸಿಗುತ್ತೆ? ಹಾಂ ಸಿಗುತ್ತೆ ರೀ. ಯಾಕಂದ್ರೆ ಕನಾಲ್ ಕವಲಿಯಿಂದ ನೀರು ಅನುಕೂಲ ಆಗಿದೆ ರೀ. ಅಲ್ಲಿ ಮತ್ತೆ ಆಮೇಲೆ ಇವರು ಅಜ್ಜವ್ರು ಹೇಳ್ದಂಗೆ ಮತ್ತೆ ನಮ್ಗೆ 2000 ನಗ್ಗಕ್ಕೆ ಮತ್ತೆ ನೀರು ಹರಿತಲ್ಲ ರೀ. ನೀರನ್ನು ಅಂತರ್ಜಲ ಸಾಕಷ್ಟು ಆಗಿದೆ. ಅವಾಗ ಮತ್ತೆ ನಾವು ಪುಟ್ಟವಾಗಿ ಕರ್ಸಲ್ಲಿ ನಾವು ತುಲಾಭಾರ ಮಾಡಿದ್ದೀವಿ. ಯಾಕಂತಂದ್ರೆ ನೀರು ಬಂದಿಂದ ನಾವು ತುಲಾಭಾರ ಮಾಡ್ತೇವತ್ತೀವಿ. ಅಜ್ಜಾರಿಂದ ಬಿಳ್ಕೊಂಡು ಹೋಗಿದ್ದೀವಿ ಗದಗಿಗೆ ಬಂದು. ಅದನ್ನು ನಾವು ಬಿಳ್ಕೊಂಡು ಒಂದು 10 ವರ್ಷ ಹೋದ್ರೆ ಅದು ಸರ್ಕಾರ ಯೋಜನೆ ಆಗಲ್ಲ ಆಗ್ಬೇಕಲ್ಲ ರೀ. 2004 ಅದು ನೀರು ಆದ ನಂತರ ಅಜ್ಜಾರ್ ಕರ್ಕೊಂಡು ಹೋಗಿ ಮತ್ತೆ ತುಲಾಭಾರ ಮಾಡಿ ಮತ್ತೆ ಅನ್ನಪ್ರಸಾದ ಮಾಡಿದ್ವಿ ಎಲ್ಲ ಊರಿಗೆ ರೀ. ಅವಾಗಿಂದ ಅನುಕೂಲ ಆಗೈತೆ ರೀ. ಈಗ ಪೂರ 50 ಎಕರೆ ನೀರು ಇವತ್ತು ಆಯ್ತೈತೆ ರೀ. ಈಗ ನೀರು ಚೆನ್ನಾಗಿದೆ ರೀ. ಗ್ರೌಂಡ್ ಲೆವೆಲ್ನಾಗ 40 ಎಕರೆ ನೀರು ಹೊಂದೈತೆ ರೀ. ಏನು ಮೋಟ್ರ್ ಇಲ್ಲಾರ್ದನ್ನ ರೀ. ಇದು ಅಷ್ಟು ತಕ್ಕಿ ಹೋಗಿ ಬೀತೈತಲ್ರಿ. ತಕ್ಕಿಗೆ ಬಿದ್ದ ನೀರು ನಾವು ಬರೀ ಅದನ್ನ ಒಂದು ಚೇಂಬರ್ ಮಾಡಿ ಬಿಚ್ಚಿಬಿಟ್ಟು ಅಂದ್ರೆ 4 ಎಕರೆ ನೀರು ಬರ್ತೈತೆ ರೀ. ಅದ್ರ ದ್ರಾಕ್ಷಿ ಮಾತ್ರ ಡ್ರಿಪ್ ಮುಖಾಂತರ ಒದಿಸ್ತೀವ್ರಿ. ಮತ್ತೆ ಈ ಸಮಗ್ರ ಕೃಷಿಯಲ್ಲಿ ತಾವು ಮತ್ತೇನೇನು ಮಾಡಿದ್ರಿ? ಮತ್ತೆ ಇವ ನಾವು ಬೇಕಾಗದ ನೀವು ದ್ವಿದಳ ಧಾನ್ಯ ಅಂತ ನಮ್ಗೆ ಬೆಳೆಯಕ್ಕಾಗಲ್ಲ. ಯಾಕಂತಂದ್ರೆ ನಮ್ಮದಲ್ಲಿ ಮನೆ ಬೇಕಾಗಷ್ಟು ಜೋಳ ಗೋಧಿ ಅವ್ರಿ ಎಲ್ಲ ಬೆಳ್ಕೋತೀವಿ. ಸಿರಿಧಾನ್ಯ ಏನಾದ್ರೂ ಬೆಳಿತೀರಿ? ಇಲ್ಲ ಇಲ್ಲ ಬೆಳೆಯಾಗದಲ್ರಿ. ಸಿರಿಧಾನ್ಯ ಏನು ಬೆಳೆಯಲ್ಲ ನಾವು? ತಿಪ್ಪೆ ಗೊಬ್ಬರದ ಅಂದ್ರೆ ವರ್ಷ ಒಂದೊಂದೊಂದು ಎಕರೆ ಹಾಕೋತೀವಿ ಗೊಬ್ಬರ ರೀ. 40 ಎಕರೆ ಗೊಬ್ಬರ ಹಾಕ್ಬೇಕಂದ್ರೆ ಈ ದನಗಳಿಲ್ಲ ಯಾರು ರೀ. ಯಾರು ದನಗ ಕಟ್ಟಕ್ ಬಲ್ಲತ್ತಾರೆ. ಯಾಕಂತಂದ್ರೆ ಎಲ್ಲರೂ ಮಕ್ಕಳು ಹುಟ್ಟಿದವ್ರು ಎಲ್ಲರೂ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕತ್ತಾರೆ. ಕರೆ ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಮುಂದೆ ಏನು ಮಾಡ್ತಾರೆ ಹೊಲ್ದಾಗ ಬೆಳಿಲಿಕ್ಕತ್ತಂದ್ರೆ ಇವರು ಎಲ್ಲ. ಈಗ ನಾವೆಲ್ಲ ಸಾವಯವ ಬಿಟ್ಕೀಸ್ರಿ. ಇವು ಕೀಟನಾಶಕ ಹೊಡಿತೇವಲ್ಲ ರೀ, ರಾಸಾಯನಿಕ ಗೊಬ್ಬರ ಕೀಟನಾಶಕ ಹೊಡಿಯೋದ್ರಿಂದ ಭೂಮಿ ಎಲ್ಲ ನಾಳೆಗೆ ನಾಶ ಆಗತ್ತೆ ರೀ. ಪರಿಸರನ ಹಾಳಾಗತ್ತೆ ರೀ. ಅದಿನ್ನು ಜನಕ್ಕೆ ತಿಳ್ತಾ ಇಲ್ಲ. ಯಾಕಂದ್ರೆ ನಾವು ಕೈ ಮೊಸರಾದರೆ ಬಾಯಿ ಮೊಸರು ಎಂದು ಹಾಡಾಡ್ಯಾರ ರಾಜಕುಮಾರ. ಹೌದು, ಕೈ ಕೆಸರಾದ ಬಾಯಿ ಮೊಸರು ಇತ್ತು ರೀ. ಮತ್ತು ನಾವು ದನಗಳು ಕಟ್ಕೇಸಿ ನಾವು ಗೊಬ್ಬರ ಮಾಡ್ಲಿಕ್ಕಂದ್ರೆ ಭೂಮಿ ಎಲ್ಲ ಹಾಳಾಕತ್ತೆ ರೀ. ಅದನ್ನು ಜನಕ್ಕೆ ದಿನ ಅನ್ನ ತಿಳಿತಾ ಇಲ್ಲ. ಅದನ್ನು ಏನು ತಿಳಿತೈತೆ ತಿಳಿತೈತಿ. ಅವ್ರು ತಿಳಿದ್ರೆ ನಾವು ಇನ್ನೊಂದು 10 ವರ್ಷ ನಾವಿಂದ ನಾವು ಕೀಟನಾಶಕ ಹೊಡ್ಕೋತ ಹೋದೇವು ಅಂದ್ರೆ ಇಲ್ಲ. ಈಗಾಗಲೇ ಸಾಕಷ್ಟು ಜನಕ್ಕೆ ಗೊತ್ತಾಗೈತಿ, ಎಲ್ಲ ರೈತ ಬಾಂಧವ್ರಿಗೆ ಮನದಟ್ಟ ಆಗ್ಯದ. ಪ್ರತಿಯೊಬ್ಬರು ಈಗ ನಮ್ಮ ಆಕಾಶವಾಣಿಗೂ ಅವ್ರು ಕೇಳ್ತಾರ ಸಾವಯವ ಕೃಷಿ ಪದ್ಧತಿ ಯಾವ ತರ ಅಳವಡಿಸ್ಕೋಬೇಕು, ಇದ್ರ ಬಗ್ಗೆ ಬಹಳ ಚರ್ಚೆನೂ ನಡೆದ. ಬರೀ ಕೇಳ್ತಾರೆ, ಕರೆ ಅಲ್ಲಿ ಮಾಡ್ಬೇಕು. ಯಾಕಂದ್ರೆ ನಾವು ಸ್ವತಃ ದನ ಕಳ್ಕೊಂಡು ಕಟ್ಟಬೇಕ್ರಿ. ಕಟ್ಟಿ ಸ್ವಂತ ನಮ್ಮ ಕೈ ಹಂಡಿ ಬೆಳೆದ್ರೂ ಅದಕ್ಕೆ ಗೊಬ್ಬರ ಆಗತಿ. ಸಾವಯವ ಗೊಬ್ಬರ ನಾವು ಮಾಡ್ಬೇಕಂತಂದ್ರೆ ಯಾರಾದ್ರೂ ಬೆಳೆ ತಂದಿದ್ದ ಅದು ಪರಿಪೂರ್ಣವಾಗಿ ಇರಂಗಿಲ್ಲ ರೀ. ಅವ್ರು ತಮ್ಮ ಮನಸ್ಸಿಗೆ ಮನ್ನಾಗ ಮಾಡಿರ್ತಾರೆ. ಸ್ವತಃ ಕೈ ಕೆಸರಾದ್ರೆ ಬಾಯಿ ಮೊಸರು. ಯಾಕಂತಂದ್ರೆ ರಾಜಕುಮಾರ್ ಅವರ ಬಗ್ಗೆ ಮನಸ್ಸಿನ ಹಾಡಿದ್ದಾರೆ. ಯಾಕಂದ್ರೆ ಆ ಪಿಕ್ಚರ್ ನೋಡಿ ನಾವು ಜೀವನದಲ್ಲಿ ಏನೂ ಇಲ್ಲಾರ್ದ ನಾವು ಜೀರೋ ಇದ್ದವರು ಇವತ್ತು ನಾವು ಇವತ್ತಿನ ತಾರೀಕಿಗೆ ಕೋಟಿಗಟ್ಟಲೆ ಅಲ್ಲಿ ಉತ್ಪನ್ನ ತೆಗಿತೀವಿ ಹೊಲ್ದಾಗ ರೀ. ಭಾಳ ಸಂತೋಷ. ಬಗಲ್ತನ ಲಾಸ್ ಐತೆ ಅಂತ ಹೇಳ್ತಾರ ರೀ. ಸ್ವಂತ ದುಡ್ಯಾಂಗ ಲಾಸ್ ಐತೆ ರೀ. ಶ್ರಮ ವಹಿಸಿ ದುಡಿದ್ರೆ ಯಾವ್ದ್ರಲ್ಲಿನೂ ಲಾಸ್ ಇಲ್ಲ, ಎಲ್ಲಕ್ಕೂ ಲಕ್ಷ ಲಾಭ ತಗೋ. ಎಲ್ಲರೂ ಇವತ್ತು ನೌಕರಿ ಮಾಡೋಕ್ಕೂ ಲಕ್ಷ ಕೊಡ್ಬೇಕಾದ್ರೆ ನೀವು ಅಲ್ಲಿ ನೌಕರಿ ಮಾಡ್ತೀರಿ. ನಾವು ವ್ಯವಸಾಯ ಮಾಡ್ಬೇಕಾದ್ರೆ ಲಕ್ಷ ಕೊಡ್ಬೇಕಲ್ಲ. ಯಾವ ಬೆಳೆ ಹಾಕ್ಬೇಕು ಯಾವಾಗ ಹಾಕ್ಬೇಕು ಏನು ಹಾಕಿದ್ರೆ ನಮ್ಗೆ ಬೆಳೆ ಬರ್ತೈತೆ ಅಂಬೋದು ನಮಗೂ ಧ್ಯಾನ ಬೇಕಲ್ರಿ. ಸುಮ್ಮನೆ ಯಾರು ಹೇಳಿದ್ರೆ ಮಾಡಿದ್ರೆ ಅದು ಒಕ್ಕಲ್ತನ ಆಗಲ್ದು. ನಾವು ಏನೋ ಇವೆಲ್ಲ ಇನ್ವೆಸ್ಟ್ ಮಾಡಿದವಲ್ರಿ. ಯಾ ಇಂಜಿನಿಯರ್ ಕರೆಸಿಲ್ಲ ನಾನು, ಯಾರನ್ನೂ ಕರೆಸಿಲ್ಲ ನಾವು. ಸ್ವಂತ ಓನ ನಾವು ಬಿಲ್ಡಿಂಗನ್ನು ಕಟ್ಸಿವ್ರಿ, ನೀರಿನ ತಾಕಿನ ಎಲ್ಲರೂ ರೀ. ನಮ್ಮ ಬ್ಯಾಂಕಿನಿಂದ ಡಿಸಿಸಿ ಬ್ಯಾಂಕಿಂದ ಸಾಲ ಕೊಡೋದು ತಿಳ್ಕೊಳಕ್ ಹೋದ್ರೆ ಅವ್ರು ಕೊಡಲಿಲ್ಲ. ಅವರು ಏನು ನಿಮ್ಮ ಟ್ಯಾಕಿಂಗ್ ಕಟ್ಟಕ್ಕಾಗಲ್ಲ ತೆಗಿಸಿ. ನಾವು ಸ್ವಂತ ಕಟ್ಟಿಸಿ ಮತ್ತು ಇಂಜಿನ್ ತರ್ಸ್ ತೋರಿಸಿದ್ರೆ ಹೆಂಗೆ ಕಟ್ಟಿ ಅಂತ ಕೇಳಿದ್ರು. ಅವರು ಕಟ್ಟಿ ನೋಡತ್ತೆ ಇದ್ದವ್ರಿ. ಅವ್ರು ಇಂಜಿನಿಯರ್ಗೆ ಆಗಬಾರ್ದು. ಯಾಕಂತಂದ್ರೆ ನಾವು ಥಿಯರಿ ಪ್ರಾಕ್ಟಿಕಲ್ ಮ್ಯಾಗೆ ಹೋಗೋರು ಅವರು. ನಮ್ಮ ಸ್ವಂತ ಐತೆ ಅಲ್ರಿ, ಸ್ವಂತ ಅನುಭವ. ಇಲ್ಲಿ ಅನುಭವನ ಹಂಚ್ಕೊಂಡು ಕೇಸಿ ನಾವು ತಾಕಿ ಕಟ್ಟಿದ್ದಕ್ಕೆ ಬಂದು ನೋಡೋಣ. ಎಲ್ಲರೂ ಬಂದು ನೋಡ್ತಾರೆ ಇವತ್ತಿನ ತಕ್ಕರಿ. ಯಾಕಂದ್ರೆ 50 ಎಕರೆ ನೀರು ಐತೆ ಅಂತಂದ್ರೆ ಟ್ಯಾಕಿ ಒಳಗೆ ರೀ ಸಾಮಾನ್ಯ ಮಾತಲ್ಲ ಅದು. ಯಾಕಂದ್ರೆ 50 ಎಕರೆಗೆ ನಾವು ನೀರನ್ನು ಪೂರೈಸ್ತಾ ಇದೀವಿ ಅಂತಂದ್ರೆ ಅದು ಇವತ್ತಿನ ಇದಕ್ಕೆ ಬಹಳ ದೊಡ್ಡ ವಿಷಯ. ಓರೇಟ್ ಹಾಕಿ ಆದಾಗ ನಮಗೆ ಬೇಕಾದಾಗ ನೀರು ಬರ್ತದೆ ಸರ್. ಮತ್ತೆ ನಮ್ಗೆ ಒಳಗೆ ಭೂಮಿಯೊಳಗೆ ಮಾಡಿದೇವು ಅಂತಂದ್ರೆ ಮತ್ತೆ ಅದಕ್ಕೆ ಕರೆಂಟ್ ಬೇಕು ಸರ್, ನೀರು ನಮ್ಗೆ ಹಾಯೋದಲ್ಲ. ಕರ್ಸಲ್ ಆಗೋಲ್ಲ ಅಂತ ಆಗಿನ ಕಾಲ ನಾನು 99 ವರ್ಷ ನಾನು ನೀರಿನ ತಗೇನೆ ಕಟ್ಬಿಟ್ಟೇನಿ ರೀ ಮೊದಲು. ನಾನು ಯಾರನ್ನೂ ಇಂಜಿನಿಯರ್ ಕರೆದಿಲ್ಲ, ನಾವು ಸ್ವಂತ ನಮ್ಮ ಪ್ಲಾನ್ ಮ್ಯಾಗ ಮಾಡಿದ್ವಿ. ಯಾಕಂತಂದ್ರೆ ತಲೆ ಮಗಂದು ಕೊಟ್ಟಾನ ಅದನ್ನ ಉಪಯೋಗಿಸ್ಕೊಂಡು ಮಂದಿಗೆ ಉಪಯೋಗ ಮಾಡಿದೇವೆ. ಎಷ್ಟು ಖರ್ಚು ಬಂತು ರೀ ಅದಕ್ಕೆ? ಆವಾಗಿನ ಕಾಲದಾಗ ಸ್ವಲ್ಪ ಮುಂದೆ ಯಾಕೆ 300,000 ಬಂತು ಸರ್. ಅವಾಗೆಲ್ಲಾನು ಸಿಮೆಂಟ 20 ರೂಪಾಯಿ 30 ರೂಪಾಯಿ ಒಂದು ಸಾವಿರ ರೂಪಾಯಿ ಒಂದು ಟಿಪ್ಪರ್ ಹುಸುಕ ತಂದು ಹಾಕ್ತಿದ್ರು. ಲೇಬರ್ ಚಾರ್ಜ್ 2 ರೂಪಾಯಿ ಆಯ್ತು ರೀ. ಈ ಲೇಬರ್ ಚಾರ್ಜ್ 1,000 ರೂಪಾಯಿ ಆಗೈತೆ ಸರ್ ಈ ಕಟ್ಟೋರು. 2 ರೂಪಾಯಿ ಕಟ್ಟಿದ್ದೀವಿ ನಾವು. ಮತ್ತೆ ಎಲ್ಲಾನು ಎಷ್ಟು ಪಟ್ಟು ಹೆಚ್ಚಾಗೈತೆ ಅಂದ್ರೆ ಅದು ಹೇಳಕ್ ಆಗೋದಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ರೈತರಿಗೆ ರೀ, ಎಲ್ಲರೂ ದೇಶದಾಗ ಎಲ್ಲ ದೇಶದ ಬೆನ್ನೆಲುಬು ರೈತ ರೈತ ಅಂತ ಹೊಗಳ್ತಾರೆ, ಬರೀ ಭಯ ಹೊಗಳ್ತಾರ್ರಿ. ಆದ್ರೆ ರೈತರಿಗೆ ಏನು ಕೊರತೆ ಏನು ಅನ್ನೋದು ಇವತ್ತಿನ ಯಾರು ಕಂತಿಯಂಗಲ್ಲ. ಯಾಕಂತಂದ್ರೆ ಈಗ ನಮ್ಮ ಮಾಲು ಬೆಳೆದ ಸರ್, ಈಗ ಈಗ ನಮ್ಮ ಆಕ್ಚುಲಿ ನಾನು ಸ್ವಂತ 40 ಟನ್ ಈಗ ಈ ಸಲ ಆಗಂಗಿಲ್ಲ. ಯಾಕಂದ್ರೆ ಈ ಸಲ ಈಳ್ ಕಡಿಮೆ ಇದೆ ರೀ, ದ್ರಾಕ್ಷಿದ ರೋಗ ಮಳೆ ಆಗಿ ಒಂದು ಸ್ವಲ್ಪ ಈಳ್ ಕಡಿಮೆ ಆಗಿದಾವ್ ರೀ. ಹೆಚ್ಚೆಷ್ಟು ಒಂದು ಕೆಜಿಗೆ 300 ರೂಪಾಯಿ ಮಾಡಿದ್ರೆ ಲಾಭ ಐತ್ರಿ ಈಗ. ಅದು ಈಗ 100-200 ರೂಪಾಯಿ ಮಾಡಿದ್ರೆ ನಮ್ಗೆ ಅದು ಲಾಸ್ ಐತ್ರಿ. ಮತ್ತೆ ಇನ್ನು ಲಾಸ್ ಐತಿದ್ ಬಿಟ್ರೆ ಮತ್ತೆ ಮಾಡೋದು ಹೆಂಗೆ ರೀ? ಮತ್ತು ನಮಗೆ ಈಗ ಅಟ್ಲೀಸ್ಟ್ ನಮ್ಮ ಮನೆಗೆ 10 ಮಂದಿ ಒಂದು 10 ಮಂದಿ ಪಗಾರ ಹೊರಗಿನ ಅವ್ರಿಗೆ ಜೊತೆ ಇಟ್ಕೊಂಡು ವಾರ 1,25,000 ಕೊಡ್ತೇವ್ರಿ. ನಮ್ಮ 10 ಮಂದಿಗೆ ಒಂದು 100,000 ಉಳಿಬೇಕಲ್ಲ ರೀ, ಅಂದ್ರೆ ಲಾಭ ಆತೀವಿ ರೀ. ಆದ್ರೆ ನಮ್ಗೆ ಆ್ಯಕ್ಚುಲಿ ನಾವು ಸ್ವಂತ ದುಡ್ಡಿಂದ ಲಾಭ ಆಗಿ ರೀ, ನಮ್ಮ ಕೈ ಮ್ಯಾಗ 50 ಎಕರೆ ಜಮೀನು ಕಳಿಸ್ಕೊಂಡು 14 ಎಕರೆ ಮಾರಿ 10 ಎಕರೆ. ಈಗ ನಾವು ಮೊದಲು ತಗೊಂಡು 33,000 ಬೇಕು ತಗೊಂಡೇನಿ ರೀ. ಆಮೇಲೆ 3 ವರ್ಷ ಆದ 50,000 ಕೊಟ್ಟು ತಗೊಂಡೇವ್ರಿ. ಈಗ 20 ವರ್ಷ ಆದಂದ್ರೆ ಮೊನ್ನೆ 15 ಲಕ್ಷ ಕೊಟ್ಟು ತಗೊಂಡೇವ್ರಿ. ಬಂದಂತ ಲಾಭದಲ್ಲಿ ಕೊಡ್ತಾಯಿದ್ದೇವ್ರಿ. ಮತ್ತೊಂದು ಅರಿಬೇಂಗಡಿ ಹಾಕಿ ಕೋಲಾರದಾಗ ರೀ, ಹೋಲ್ಸೇಲ್ ಆಗ 21% ಹಾಕಿದೇವ್ರಿ. ಅಂದ್ರೆ ನಮ್ಮ ಮಕ್ಕಳಿಗೆ ಯಾಕಂದ್ರೆ ಅವ್ರಿಗೆ ಅದಾಗಳು ವ್ಯವಹಾರದಾಗ ಒಂದು ಸ್ವಲ್ಪ ಜ್ಞಾನ ಇರಲಿ ಅಂತ ಮಾಡಿದೇವ್ರಿ. ಆದ್ರೆ ಎಲ್ಲರೂ ಮಕ್ಕಳು MBBS ಕಲಿಸ್ತೀನಿ, ITI ಕಲಿಸ್ತೀನಿ ಅಂತ ಕಲಿಸ್ತೀನಿ. ಮತ್ತೆ ಅವರೆಲ್ಲ ಕಲ್ತಾರೇನ್ರಿ? ಅವರು ಎಲ್ಲರಿಗೆ ಐಟಿ ಎಕ್ಸ್ಚೇಂಜ್ ಮಾಡಿಸಿದ್ರಿ, ಎಜುಕೇಶನ್ ಕೊಟ್ಟಿಸಿ, ಡಿಗ್ರಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಡಿಗ್ರಿ ಮಾಡಿನೂ ಈ ಒಕ್ಕಲ್ತನವನ್ನು ಮಾಡ್ತಾರೆ. ಯಾಕಂದ್ರೆ ನಮಗೆ ನಮ್ಮಲ್ಲಿ ದಿವಸ 20 ಆಡ್ಬೇಕು ಸರ್. ಮತ್ತೆ ಅವ್ರನ್ನ ಹೊರಕ್ಕೆ ಕೇಸಿ 20 ನಾವು ಕಲಿ ಕೊಟ್ಟರೆ ನಮಗೇನು ಲಾಭ ಆಗುತ್ತೆ ಅಲ್ಲ? ಒಂದೊಂದು ಸಮಯದಾಗ ನಿಮ್ಗೆ ಆಳ ಬೇಕಂದಾಗ ಊರಲ್ಲಿ ಸಿಗ್ತಾರ? ಹಾಂ, ಹೊರಗಿನ ತರ್ತೇವೆ ಸರ್. ಹೊರಗಿನಿಂದ ಎಷ್ಟು ಕೊಡ್ತೀರಿ ಗಂಡಾಳಿಗೆ? ಮತ್ತೆ ಗಂಡಾಳಿಗೆ ಈಗ ಸದ್ಯಕ್ಕೆ ಮಲ್ಲಿಗೆ ಪಗಾರ ಕಡಿಮೆ, ಮತ್ತೆ ಈ ಗಂಡಾಳಿಗೆ ಪಗಾರ 800 ರೂಪಾಯಿ ಆಗಿದೆ ಸರ್. ಈಗ ಒಂದ್ ದಿನಕ್ಕೆ ಸರ್ 4 ತಾಸಿಗೆ ಸರ್. 4 ತಾಸಿಗೆ ಹೆಣ್ಮಕ್ಳಿಗೆ 300 ರೂಪಾಯಿ ಆಗಿದೆ ಸರ್. ಮುಂಜಾನೆ ಅಂದ್ರೆ 6 ಬರ್ತಾರ್ರಿ, 11 ಬರ್ತಾರ್ರಿ ಅವ್ರಿಗೆ ಹೆಣ್ಮಕ್ಳಿಗೆ 300, ಗಂಡು ಮಕ್ಳಿಗೆ 8 ಬರ್ತಾರೆ, 1 ಬರ್ತಾರೆ ಅವ್ರಿಗೆ 500 ರೂಪಾಯಿ ಸರ್. ಮೊದ್ಲಿನ 6 ಬಂದು 4 ಹೋದ ಸರ್, ಕಾಲು ಹೋದ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾರೆ. ಗಂಡು ಮಕ್ಳಿಗೆ ಬಸ್ಪ ಆಗೈತಿ, ಅಕ್ಕಿ ಗೋಧಿ ಕೊಡಕತ್ತಾರ. ಮತ್ತೆ ಅದು ಇಲ್ದವರಿಗೆ ಅನುಕೂಲ ಆಗುತ್ತೆ. ಏನು ಈ 2 ಎತ್ತಿನ ಒಕ್ಕಲ್ತನ ಮಾಡ್ತಾರೆ ಅವರೇ ಬಿಡೋರು. ಯಾಕಂತಂದ್ರೆ ರೀ, ಈಗ ನಾವು ಬೆಳೆದಂತ ಬೆಳಿಗ್ಗೆ ಆದಾಯ ಬಂದ್ರೆ ನಾವು ಶ್ರೀಮಂತ ಹಾಕಿವ್ ರೀ. ಈಗ ಈರುಳ್ಳಿ ಸರ್ ನಾವು ಈಗ ಪರ್ ಕ್ವಿಂಟಲ್ ರೀ, ಈಗ 15-2,000 ರೂಪಾಯಿ ಮ್ಯಾಗ ಮಾಡಿದಾಗ ನಮ್ಗೆ ಲಾಭ ಆಗತ್ತೆ ಅದು. ಮತ್ತೆ 300-400 ಮಾಡಿದ್ರೆ ಅದು ಕಷ್ಟ ಬರೋಣ ಸರ್. ಏನು ನೌಕರಿದಾಗ ಒಂದು ಈರುಳ್ಳಿ ಒಂದು ಸ್ವಲ್ಪ ಹೆಚ್ಚಾಗಿ ಒಂದು ಧಾರಣೆ 10 ರೂಪಾಯಿ ಆಗೈತೆ, ಈಗ ಪುಗಿಟ್ ಧಾರಣೆ ಆಯ್ತು. ನೀವು ಬರೀಬೇಕಾದ್ರೆ ಎಷ್ಟು ತ್ರಾಸ ಐತೆ ಎಂಬುದು ರೈತರಿಗೆ ಗೊತ್ತೈತೆ ರೀ. ಜೋಳನ ಬೆಳಿತೇವೆ ರೀ, 1 ಎಕರೆಗೆ 12-3-4 ಚೀಲ ಜೋಳ ಬೆಳಿತಾವ ರೀ. 1 ಚೀಲ ಜೋಳಕ್ಕೆ ಇವತ್ತಿನ ತಾರೀಕು ಗೌರ್ಮೆಂಟ್ ರೇಟ್ 10,000 ರೂಪಾಯಿಕ್ಕಿಂತ ಕಮ್ಮಿ ಮಾಡಿದ್ರೆ ಲಕ್ಷಾನ ರೈತರಿಗೆ ಲಾಸ್ ಐತ್ರಿ. ಮತ್ತೆ ಇನ್ನು ಅನಿವಾರ್ಯ ಎಲ್ಲ ಮಂದಿ ಜೋಳ ಹಾಕಿಬಿಟ್ಬಿಟ್ರಿ ಈಗ ಅವರು. ಜಾಗತ್ತೀವಿ ನಾವು ಬೆಳೆದು ಬೆಳೆಯೋಕೆ ಧಾರಣೆ ಇಲ್ಲ. 10,000 ರೂಪಾಯಿ ಕೊಡೋ ಜೋಳ ಇವತ್ತು ಬರೀ 3,000 ಕೊಟ್ಟರೆ ನಿಮ್ಗೆ ಜೋಳ ಕೊಡ್ತಾರೆ ಒಂದು ಕ್ವಿಂಟಲ್ ಸರ್. ಈಗ ಮತ್ತೆ 7,000 ರೂಪಾಯಿ ಲಾಸ್ ಆಗೋದಿಲ್ಲ ರೈತರಿಗೆ ಸರ್. ಅದನ್ನ ಬೆಳೆದು ಬಿಟ್ಬಿಡ್ತಾರೆ. ಈಗ ಬಿಟ್ಟರೆ ನಮ್ಗೆ ಮತ್ತೆ ಬೇರೆ ಹಾಕಿ ಹೋಗಿ ಲಾಭ ಯಾವ್ದಾಗ ಬರುತ್ತೆ ಅದನ್ನ ಆ ಬೆಳೆಯನ್ನು ಬೆಳ್ಕೊತಾರೆ. ಮತ್ತೆ ಈಗ ಇದಕ್ಕೊಂಡಿದ್ದ ತೊಗರಿ ಹೊಂಡಾರಿ, ತೊಗರಿ ಮಲ್ಲಿಗೆಗಳು 12,000 ರೂಪಾಯಿ ಐತಿ. ಈಗ ಈಗ ಹೊಸ ಮಾಡ್ಯಾರ ಸರ್ಕಾರದವರು ಖರೀದಿತಿ. ಮತ್ತೆ 7,000-12,000 ರೂಪಾಯಿ ನಮ್ಗೆ ಲಾಸ್ ರೈತರಿಗೆ ರೀ. ಯೋಗ್ಯವಾದ ಬೆಲೆ ನಮ್ಗೆ ಸರ್ಕಾರದವ್ರು ಕೊಟ್ಟಿರತ್ತಂದ್ರೆ ಪ್ರತಿ ರೈತರು ನಾವು ಹಿಡ್ಕೊಂಡು ಹೇಳ್ತೀನಿ ಸರ್. ಪ್ರಾಮಾಣಿಕವಾಗಿ ದುಡಿದ್ರೆ ಅಂದ್ರೆ ರೀ, ಸರ್ಕಾರಕ್ಕೆ ಸಾಲ ನಾವು ಕೊಡ್ತೀವಿ ರೀ. ಈಗ ನಮ್ಮ ಈರುಳ್ಳಿ ರೇಟ್ ರೀ, ಈಗ 2,000 ಕೊಟ್ಟರೆ ತಿಕ್ಕೋರಿ. ಈಗ 2,000 ಅಂದ್ರೆ ನಮಗೆ 1.5-2 ಅಂದ್ರೆ ನಿಮ್ಗೆ 15-20 ಟನ್ ಬೈತೀವಿ ರೀ. ಈಗ 2 ಲಕ್ಷ ರೂಪಾಯಿ ಆಗುತ್ತೆ ಒಂದು 10 ಟನ್ನಿಗೆ ರೀ. ಅದೊಂದು 50 ಕ್ವಿಂಟಲ್ 3 ಲಕ್ಷ ರೂಪಾಯಿ ಆತು ರೀ. ನಮ್ದು ಒಂದು ಆದಾಯ ಖರ್ಚು ಒಂದು 61-70,000 ಆಗಿರ್ತೈತೆ ರೀ. ನಮ್ಗೆ 1-2 ಲಕ್ಷ ರೂಪಾಯಿ ನಮ್ಗೆ ಆದಾಯ ಆಗತ್ತಲ್ಲ ಸರ್. ಮಾರ್ಕೆಟ್ಗೆ ನಾವು ನಿವಳ ಧಾನ್ಯ ಕೊಟ್ಟರೆ ನಾವು ರೈತರಿಗೆ ಲಾಭ ಐತೆ ರೀ. ಕಬ್ಬಿಗೆ ಮಾಡಿದಾರೆ ಅಲ್ರಿ 3,000 ರೂಪಾಯಿ ಅತ್ಯಕ್ಷ ನಿಗದಿತ ದರ ಮಾಡಿಬಿಟ್ರೆ ಅದಕ್ಕೆ ಒಂದು ಒಳ್ಳೆ ಬೆಲೆ ಆದಾಯನೂ ಸಿಗ್ತೈತಿ, ರೈತರು ಖುಷಿ ಆಗ್ತಾರೆ. ಅದಕ್ಕೆ ನಾವು ದಯವಿಟ್ಟು ಅದನ್ನ ನಾವೆಲ್ಲರಿಗೂ ಬಿಡ್ಕೊಳ್ಳೋದು. ನಮ್ಮ ಬೆಳೆದಂತ ಬೆಳೆಗೆ ನಿಗದಿತವಾದ ಬೆಲೆಯನ್ನು ಮಾಡುತ್ತೇವೆ. ಎಷ್ಟು ಮಾಡ್ತಿರಿ ಮಾಡ್ರಿ, ಯಾಕಂತಂದ್ರೆ ಯಾವ್ದು ಹೆಚ್ಚೈತೆ ಅದಕ್ಕೆ ಹೋಗ್ತಾರೆ ರೈತರು. ನಾವು ಈಗ ಈರುಳ್ಳಿ ಬೆಳೆದಾಗ ನಮ್ಗೆ 200-300 ಮಾದ್ರೆ ಏನಾಗ ಸರ್? ನಮ್ಗೆ ನಮ್ಮ ಹೊಲ ಮಾರೋದಾಕತಿ. ಲಾಸ್ ಆದಾಗ ಒಕ್ಕಲ್ತನಕ್ಕೆ ಯಾರು ಇಷ್ಟಪಡಂಗೆ ಬರಂಗಿಲ್ಲ. ಹಿಂಗಾಗಿ ಒಕ್ಕಲ್ತನಕ್ಕೆ ಬರಕ್ ಒಲ್ಲತ್ತಾರ ರೀ. ಮತ್ತೆ ಈಗ ಕಮರ್ಷಿಯಲ್ ಮಾಡಕ್ ಹೋದ್ರೆ ನಿಮ್ಮ ಮನ್ಯಾಗ ಒಬ್ಬರು ನೌಕರಿ ಇದ್ದವರು ಒಕ್ಕಲ್ತನ ಮಾಡ್ತಿರತ್ತಂದ್ರೆ ನೀವು ಅಲ್ಲಿ ಪಗಾರ ತಂದು ರೊಕ್ಕ ತಂದು ಹಾಕ್ತೀರಿ. ಎಷ್ಟು ಆದಾಯ ಬರ್ತದೆ ಕಷ್ಟ ಒಕ್ಕಲ್ತನ ಮಾಡಂಗಿಲ್ಲ ಮುಂದುವರ್ಸಕ್ಕೆ. ಎಲ್ಲಿ ಲಾಭ ಇರ್ತೈತಿ ಜನ ಆ ಕಡೆ ಹೋಗ್ತಾರೆ ಹೋಗ್ತಾರೆ ಒಟ್ಟು ಎಲ್ಲ ಬೆಳೆದ ಬೆಳೆಗೆ ನಾವು ನಿಗದಿತವಾದ ಒಂದು ಬೆಲೆ ಬೇಕಾಗಿತ್ತು ನಮಗೆ ರೀ. ದಯವಿಟ್ಟು ತಮ್ಮ ಆಕಾಶವಾಣಿಯಿಂದ ಏನಾದರೂ ಸರ್ಕಾರಕ್ಕೆ ಗಮನಕ್ಕೆ ತಂದ್ರೆ ನಮಗೆ ಭಾಳ ಒಳ್ಳೆಯದಾಗತ್ತೆ. ನಾನು ನಿಮ್ಮಲ್ಲಿ ಇನ್ನೊಂದಿಬ್ಬರಿಗೆ ಹೋಗಿ ಕೇಳ್ಕೊತೇವೆ. ಖಂಡಿತ, ಯಾಕಂದರೆ ರೈತರು ಶ್ರಮಪಟ್ಟು ದುಡಿಯುವಾಗ ಸರ್ಕಾರ ಒಂದು ನಿಗದಿತ ಬೆಲೆಯನ್ನು ಮಾಡಿದಾಗ ಯಾವುದೇ ಬೆಳೆ ಇರಲಿ ಅವಾಗ ಬೆಳೆದಂಥ ರೈತರಿಗೂ ಅನುಕೂಲ ಆಗ್ತದೆ, ಮತ್ತು ಎಲ್ಲ ರೈತರೂ ಒಂದು ತಾವು ಶ್ರಮ ಪಟ್ಟಿದ್ದಕ್ಕೂ ಸಾರ್ಥಕ ಆಗ್ತದೆ. ಈ ದೃಷ್ಟಿಯಲ್ಲಿ ಸರ್ಕಾರನೂ ಇದ್ರ ಬಗ್ಗೆ ಸಾಕಷ್ಟು ಗಮನವನ್ನು ಹರಿಸ್ತಾ ಐತಿ. ಇನ್ನೂ ಸಾಕಷ್ಟು ಹೋರಾಟಗಳನ್ನು ರೈತರು ಇದ್ರ ಪರವಾಗಿ ಮಾಡ್ತಾ ಇದ್ದಾರೆ. ಅದು ಖಂಡಿತ ಇವತ್ತಿಲ್ಲದ ನಾಳೆ ಬಹುಶಃ ಆಗ್ಬೋದು, ಆಗಲೇಬೇಕು. ಅಂದಾಗಲೇ ಎಲ್ಲ ರೈತರಿಗೂ ಒಂದು ನ್ಯಾಯ ಸಿಕ್ಕಂಗೆ ಆಗುತ್ತೆ. ಕೊನೆಯದಾಗಿರಿ, ನಮ್ಮ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ನಾವೆಲ್ಲ ರೈತರ ಮಕ್ಕಳೇ, ಯಾರು ರೈತರ ಮಕ್ಕಳು ಇಲ್ಲಾರ್ದು ಯಾರು ಇಲ್ಲ. ರೈತರ ಮಕ್ಕಳೇ ಇದ್ದೀವಿ. ದಯವಿಟ್ಟು ಎಲ್ಲ ರೈತರು ನೀವು ಸಖ್ಯವಾದಷ್ಟು ನಾವು ಮನೆಯಾಗ ದನ ಕಟ್ಟುವಂಥ ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ನಮ್ಮ ಸಾವಯವ ಗೊಬ್ಬರಕ್ಕೆ ಹೋದಾಗ ನಮಗೆ ಭೂಮಿ ಬೆಳೀತೈತಿ. ಫರ್ಟಿಲೈಸರ್ ಹಾಕೋದ್ರಿಂದ ಭೂಮಿ ಕೆಡ್ತೈತಿ, ಕಳನಾಶಕ ಹೊಡೋದ್ರಿಂದ ಭೂಮಿ ನಾಶ ಆಕೈತಿ. ದಯವಿಟ್ಟು ಎಲ್ಲ ರೈತರು, ನಾಡಿನ ಎಲ್ಲ ಜನರಿಗೆ ನಾ ಒಂದು ವಿನಂತಿ ಪೂರ್ವಕ ಏನಂದ್ರೆ, ನೀವು ಮಕ್ಕಳನ್ನ ಇಂಜಿನಿಯರ್ನ ಡಾಕ್ಟರ್ ಮಾಡೋಕ್ಕಿಂತ ಒಬ್ಬರು ರೈತರು ಮಾಡೋಕೆ ಪ್ರಯತ್ನ ಮಾಡಿರಿ. ಯಾಕಂದ್ರೆ ನಾಳೆ ಇದೇ ಥರ ಹೋದ್ರೆ ಭೂಮಿ ಬೆಳಿಲಿಕ್ಕಂದ್ರೆ ಪೇಟೆ ಕೂತಿ ಏನ್ತಿರ್ತಾರೆ ಅವರು. ಹಳ್ಳಿದ್ದಾಗ ಪೇಟೆ ಅಂತ ಹಿಂದಿನ ಹಣ್ಣು ಹೇಳ್ಯಾರೆ. ಆದ್ರೆ ಅವಾಗ ಗಾಂಧೀಜಿಯವರು ಹಳ್ಳಿಯಿಂದ ದಿಲ್ಲಿವರೆಗೆ ಅಂತ ಹೇಳಿದರು. ಖರೀ ಎಲ್ಲ ಆಗಿದೆ, ಅದನ್ನು ಕಾರ್ಯರೂಪದಲ್ಲಿ ಎಲ್ಲ ರೈತರು ಮಾಡಿದ್ರೆ ಒಳ್ಳೆಯದಕ್ಕಂತ ತಿಳ್ಕೊಂಡು, ಯಾಕಂತಂದ್ರೆ ನಮ್ಮ ಭೂಮಿ ಫಲವತ್ತಾಗಬೇಕಾದ್ರೆ ನಾವು ಮನೆಯಾಗ ದನ ಕಟ್ಟಬೇಕ್ರಿ, ಸಾವಯವ ಗೊಬ್ಬರ ಹಾಕಬೇಕು. ದಯವಿಟ್ಟು ಎಲ್ಲರಿಗೂ ರೈತರಿಗೆ ಅದೊಂದು ಮಾಡಿರಿ ಅಂತ ವಿನಂತಿ ಬರ್ಕೊಂಡು, ನಮ್ಮ ಫೋನ್ ನಂಬರ್ ಐತ್ರಿ 9005712711. ತಾವು ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಗಳನ್ನು, ಸಾವಯವ ಕೃಷಿಯನ್ನು ಹಿಡ್ಕೊಂಡು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ಕೊಂಡು ಒಕ್ಕಲ್ತನವನ್ನು ಮಾಡಿ ಸಾಕಷ್ಟು ಲಾಭಗಳನ್ನು ಗಳಿಸ್ಬೋದು ಅನ್ನೋ ವಿಷಯಗಳನ್ನು ತಿಳಿಸ್ಕೊಟ್ರಿ. ತಮಗೆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಭಾಳ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಿಜಾಪುರ ಜಿಲ್ಲೆಯ ಕೋಲಹಾರ ತಾಲೂಕಿನ ರೋಣಿಹಾಳ ಗ್ರಾಮದ ಪ್ರಗತಿಪರ ರೈತರಾದ ಮಲ್ಲಪ್ಪ ಮುತ್ತಪ್ಪ ಬಿಳಗಿ ದೇಸಾಯಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ. ಈಗ ಕೇಳಿ ರಾಯಬಾಗ್ ತಾಲೂಕಿನ ಸುರೇಶ್ ಗಿರಿಮಲ್ಲ ಮತ್ತು ಮೇಳದವರಿಂದ ಕಣಿಮಾದನ.